ಪರಂಪರಾನುಗತವಾಗಿ ಬಂದಂತಹ ಅಡಿಕೆ, ತೆಂಗು, ರಬ್ಬರ್, ಕಾಳುಮೆಣಸು ಇದೆಲ್ಲದರ ಜೊತೆಗೆ ಹಲವಾರು ತಳಿಯ ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಜೊತೆಗೆ ರಸಗೊಬ್ಬರಗಳನ್ನು ಕೂಡ ಅವರು ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಆಡು ಮತ್ತು ಮೇಕೆಯನ್ನು ಸಾಕಿ ಅವರು ಸಾವಯವ ಗೊಬ್ಬರವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಅವರನ್ನು ಮಾತಾಡೋಣ. ನಮಸ್ಕಾರ ಜಾಯಿಲೊಬ್ಬ ಅವರೇ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಈ ತೋಟ ಅಂತ ಹೇಳಿದರೆ ಇದು ಪರಂಪರಾನುಗತವಾಗಿ ಬಂದದ್ದು ಅಂತ ಹೇಳಿದ್ರೆ ಏನೆಲ್ಲ ಇತ್ತು ನಿಮ್ಮ ತೋಟದಲ್ಲಿ? ನಮ್ಮದು ಮೂಲತಃ ಮುಖ್ಯವಾಗಿ ಭತ್ತದ ಗದ್ದೆಗಳು ಮೊದಲಿದ್ದದ್ದು, ಆದರೆ ಹಿಂದಿನಿಂದಲೂ ಅಡಿಕೆ ಕೃಷಿ ಸ್ವಲ್ಪ ಇತ್ತು. ಆದರೆ ಸುಮಾರೊಂದು 15 ವರ್ಷದಿಂದ ರಬ್ಬರನ್ನು ಕೂಡ ನಾವು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಈಗ ರಬ್ಬರ್, ಅಡಿಕೆ, ತೆಂಗು ಮತ್ತು ಕಾಳುಮೆಣಸು ಎಲ್ಲ ಸೇರಿ ಮತ್ತೆ ಬಾಳೆ ಸ್ವಲ್ಪ ಇದೆ, ಇದೆಲ್ಲವನ್ನು ಕೂಡ ನಾವು ಬೆಳೆಸ್ತಾ ಇದ್ದೇವೆ. ಈಗ ಒಂಥರ ಮಿಶ್ರ ಕೃಷಿ. ಮಿಶ್ರ ಇದೆ ಸರ್, ಮಿಶ್ರ ಇದೆ ಅಂತ ಹೇಳಿದರೆ ಈ ಮಿಶ್ರ ಕೃಷಿ ಮಾಡುವ ಒಟ್ಟಾರೆಯಾಗಿ ಲಾಭ ಏನು ಅಂತ ಹೇಳ್ತೀರಿ? ಮಿಶ್ರ ಕೃಷಿಯಲ್ಲಿ ಏನಂತ ಹೇಳಿದರೆ, ಒಂದು ನಮಗೆ ಅಡಿಕೆಯಲ್ಲಿ ಅಥವಾ ಬೇರೆದರಲ್ಲಿ ರೇಟ್ ವೇರಿಯೇಷನ್ ಆದರೂ ಒಂದರಲ್ಲಿ ಇಲ್ಲದಿದ್ರೂ ಇನ್ನೊಂದರಲ್ಲಿ ಬರ್ತದಂತ ಇರ್ತದೆ ಕೆಲವೊಮ್ಮೆ. ಸರಿ. ಆಮೇಲೆ ಯಾವಾಗಲೂ ವರ್ಷ ಇಡೀ ಆದಾಯ ಬರುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು ಮಿಶ್ರ ಕೃಷಿಯಲ್ಲಿ. ಸರಿ. ಹಾಗಾಗಿ ಮತ್ತೆ ಒಂದು ಒಂದೇ ಕೃಷಿಯಲ್ಲಿ ನಾವು ಒಂದು ಡಿಪೆಂಡ್ ಆಗೋದಕ್ಕಿಂತ ಮಿಶ್ರ ಕೃಷಿ ಇದ್ದಾಗ ನಮಗೆ ಮನಸ್ಸಿಗೆ ಒಂದು ಸಂತೋಷ ಕೂಡ ಕೊಡುವಂಥದ್ದು ಅಂತೇಳಿ ನನ್ನ ಒಂದು ಭಾವನೆ. ಅದರಿಂದ ಅನುಭವದಿಂದ ಕೂಡ ನಾನು ಹೇಳುವಂಥದ್ದು. ಬಹುಶಃ ತುಂಬ ವರ್ಷಗಳಲ್ಲಿ ಈ ಎಲ್ಲ ಬೆಳೆಗಳಲ್ಲೂ ಕೂಡ ರೇಟಿನಲ್ಲಿ ಏರುಪೇರಾಗಿದೆ. ಖಂಡಿತ. ಈಗ ಅಡಿಕೆಗೆ ಒಳ್ಳೆ ರೇಟ್ ಉಂಟು. ಹೌದು. ಆದರೆ ರಬ್ಬರಿಗೆ ರೇಟು ಸುಮಾರು ತಳ ಕಚ್ಚಿದೆ ಅಂತ ಹೇಳ್ಬೋದು. ಮತ್ತೆ ಒಂದು ಕಾಲದಲ್ಲಿ ತೆಂಗಿನ ಬಗ್ಗೆ ನಾವು ಹೆಚ್ಚು ಹೇಳುವುದಿಲ್ಲ, ಅದು ರೇಟ್ ಜಾಸ್ತಿ ಆದದ್ದೇ ಇಲ್ಲ ಅಂತಲೇ ಹೇಳ್ಬೋದು. ಅಪರೂಪಕ್ಕೆ ಒಂದೊಂದು ಸಲ ಬರುವುದು ಬಿಟ್ಟರೆ. ಸಾಮಾನ್ಯವಾಗಿ ಈ ಥರದ ಒಂದು ಮಿಶ್ರ ಬೆಳೆಯಿಂದಾಗಿ ನೀವು ಒಂಥರದ ನಮ್ಮ ಒಂದು ಸಮತೋಲನವನ್ನು ಕಾಪಾಡ್ಬೋದು ಅಂತೇಳಿ. ಈಗ ರಬ್ಬರ್ ತುಂಬ ಕಡೆಯಲ್ಲೆಲ್ಲ ಬೆಳೆದವರೆಲ್ಲ ಕಡಿದು ಅದಕ್ಕೆ ಮತ್ತೆ ಅಡಿಕೆ ತೋಟ ಇಡುವಂಥ ಒಂದು ಪ್ರವೃತ್ತಿ ಉಂಟು. ನಿಮ್ಮಲ್ಲಿ ಅದು ಆಗಲಿಲ್ವಾ? ಹಾಗೆ ಇಲ್ಲ, ನಾವು ಅದನ್ನು ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ. ನಿಜವಾಗಿ ನನಗೆ ಅನೇಕ ಮಂದಿ ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ತೆಗಿಬೇಕು ಅಂತೇಳಿ. ಯಾಕೆಂದರೆ ಹೆಚ್ಚಿನ ಕಡೆ ನಾವು ನಮ್ಮ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೇವೆ, ಈಗ ರಬ್ಬರ್ ಗಿಡಗಳನ್ನು ಕಡಿತಾ ಇದ್ದಾರೆ. ಯಾಕೆಂದರೆ ನಾಳೆ ಬೆಳಿಗ್ಗೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಇವತ್ತು ಅಡಿಕೆಗೆ ಒಳ್ಳೆ ರೇಟ್ ಬಂದಿದೆ ಅಂತೇಳಿ. ನಾಳೆ ಇದೇ ಈಗ ತುಂಬ ಅಡಿಕೆ ಗಿಡವನ್ನು ನೆಡ್ತಾ ಇದ್ದಾರೆ, ನಾಳೆ ಬೆಳಿಗ್ಗೆ ಅಡಿಕೆ ಕಡಿಮೆ ಆದಾಗ ಅದನ್ನು ಕಡಿಬೇಕಾಗುವಂಥ ಪರಿಸ್ಥಿತಿ ಅಂತ ಭಾವಿಸ್ಬೇಕಾಗ್ತದೆ. ಹಾಗಾಗಿ ಕೃಷಿಯಲ್ಲಿ ಯಾವಾಗಲೂ ಅದು ಲಾಂಗ್ ಟರ್ಮ್ ಅದು ಪ್ರೊಸೆಸ್. ಅದು ನಾವು ಇವತ್ತಿನ ರೇಟ್ ನೋಡಿ ಹೊಸದಾಗಿ ಗಿಡಗಳನ್ನು ಇಡುವುದಾಗಲಿ ಅಥವಾ ರೇಟ್ ಕಡಿಮೆ ಆಗಿದೆ ಅಂತೇಳಿ ತೆಗೆಯುವುದಾಗಲಿ ಅದು ನಿಜವಾದ ಒಂದು ಕೃಷಿ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಮಗೆ ನಾವು ರೇಟ್ ಕಡಿಮೆ ಆದಾಗಲೂ ಬದುಕಲಿಕ್ಕೆ ನಾವು ಕಲಿಬೇಕಾಗ್ತದೆ. ಹೌದು. ಹಾಗಾಗಿ ಖಂಡಿತ ಅದು ತಪ್ಪಂತ ನನ್ನ ಭಾವನೆ ಸರ್, ತೆಗಿಬಾರ್ದು. ಅದು ಸರಿ. ಈಗ ಅಡಿಕೆಯಲ್ಲಿ ಹೇಳುದಿದ್ರೆ ನೀವು ಸಾಂಪ್ರದಾಯಿಕವಾಗಿ ಬಂದಂತಹ ನಮ್ಮ ಹಳೆಯ ಏನು ನಮ್ಮ ಊರಿನ ಅಡಿಕೆ ಮರ ಅಂತ ಅದೇ ಇರುವುದು ಅಥವಾ ಬೇರೆ ಯಾವುದು? ನಮ್ಮದು ಹೆಚ್ಚಿನ ಅಡಿಕೆ ಮರಗಳು ಊರಿನದೇ ಇರುವುದು ನಾವು. ಅದರ ನಂತರ ನಾವು ಏನು ನೆಟ್ಟಿದ್ದೇವೆ ಅದು ಸ್ವಲ್ಪ ನಮ್ಮದು ಬೇರೆ ಹೈಬ್ರಿಡ್ ಅಂದರೆ ಮಂಗಳ ಗಿಡಗಳು ಕೂಡ ಇದೆ, ಆಮೇಲೆ ಸ್ವಲ್ಪ ಸೈಗನ್ ಗಿಡಗಳು ಕೂಡ ಇದೆ. ಆದರೆ ಊರಿನ ತಳಿಗಳೇ ಹೆಚ್ಚಿರುವಂಥದ್ದು ನಮ್ಮಲ್ಲಿ. ಈಗ ಈ ಮಂಗಳ ಮತ್ತು ಈ ಸೈಗನ್ ಹೇಳ್ತೇವಲ್ಲ, ಇದರಲ್ಲಿ ನಿಮಗೆ ಕೊಡಬೇಕಾದಂತಹ ಪೋಷಕಾಂಶಗಳಲ್ಲಿ ಮತ್ತು ಅದಕ್ಕೆ ಬರುವಂತಹ ಕೀಟ ಮತ್ತು ರೋಗ ಬಾಧೆಗಳಲ್ಲಿ ವ್ಯತ್ಯಾಸ ಇದೆಯಾ? ಖಂಡಿತ ಇದೆ. ನಾನು ಗಮನಿಸಿದ ಪ್ರಕಾರ ಊರಿನ ಅಡಿಕೆ ಮರಗಳಿಗೆ ರೋಗ ಬಾಧೆ ಕಡಿಮೆ, ಆದರೆ ಊರಿನ ಅಡಿಕೆ ಮರಗಳು ತುಂಬ ಎತ್ತರಕ್ಕೆ ಬೆಳೀತವೆ. ಒಂದು ಅದರದ್ದು ಅಡ್ವಾಂಟೇಜ ಡಿಸ್ಅಡ್ವಾಂಟೇಜ ಗೊತ್ತಿಲ್ಲ, ಅದು ಮದ್ದು ಬಿಡಲಿಕ್ಕಾಗಲಿ ಅಥವಾ ಅದನ್ನು ಕೊಯ್ಯಲಿಕ್ಕಾಗಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಆದರೆ ಅದರಲ್ಲಿ ಫಸಲು ಯಾವಾಗಲೂ ನಮಗೆ ಒಂದೇ ರೀತಿ ಕಾಣ್ತದೆ, ತುಂಬ ಫಸಲು ಅಲ್ಲದಿದ್ರು ಕೂಡ ಫಸಲು ಯಾವಾಗಲೂ ನಮಗೆ ಸಿಗ್ತದೆ. ಅದರಲ್ಲಿ ನೀರು ಕಡಿಮೆ ಇರಲಿ ಅಥವಾ ಒಂದು ಏನೋ ಒಂದು ವ್ಯತ್ಯಾಸ ಆಗಲಿ ವಾತಾವರಣದಲ್ಲಿ ಫಸಲು ಯಾವಾಗಲೂ ಇರ್ತದೆ. ಆದರೆ ಈ ಹೈಬ್ರಿಡ್ ಗಿಡಗಳು ನಾವು ಏನು ಹೇಳ್ತೇವೆ, ಫಸಲು ತುಂಬ ಇದೆ ಅಂತ ಅನಿಸ್ತದೆ ನಮಗೆ ಅಥವಾ ಇರ್ಬೋದು, ಆದರೆ ಇದಕ್ಕೆ ಕೊಳೆ ರೋಗ ಇರ್ಬೋದು ಅಥವಾ ಇನ್ನೆಲ್ಲ ಕೆಲವು ಇತರ ನೀವು ಹೇಳಿದಾಗೆ ಕೀಟಬಾಧೆಗಳಿರ್ಬೋದು ಜಾಸ್ತಿ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಊರಿನ ಅಡಿಕೆ ಗಿಡ ಎಲ್ಲ ಒಂದು ಕಡೆ ನನಗೆ ಅನಿಸೋದು ಮೇಂಟೆನೆನ್ಸ್ಗೆ ಸ್ವಲ್ಪ ಸುಲಭ ಅಂತೇಳಿ ಅನಿಸುದು ನನಗೆ. ಅಂತ ಹೇಳಿದ್ರೆ ನಮ್ಮ ಊರಿಗೆ ಅದು ಅಡ್ಜಸ್ಟ್ ಆಗುವಂಥದ್ದು ತಳಿ ತಳಿ ಅಂತೇಳಿ. ಈ ಮಧ್ಯೆ ನೀವು ಮಾತಾಡುವಾಗ ಹೇಳಿದ್ರಿ ಮದ್ದು ಬಿಡ್ಲಿಕ್ಕೆ ಮತ್ತೆ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಅದೊಂದು ದೊಡ್ಡ ಸವಾಲು. ದೊಡ್ಡ ಸವಾಲು. ಈಗ ಏನು ಮಾಡ್ತಾ ಇದ್ದೀರಿ? ನಮ್ಮಲ್ಲಿ ತೊಂದರೆ ಇಲ್ಲ, ಈಗ ಜನ ಸಿಗ್ತಾ ಇದ್ದಾರೆ. ಆದರೂ ಮೊದಲೇ ತುಂಬಾ ಮೊದಲೇ ಬುಕ್ ಮಾಡಬೇಕಾಗ್ತದೆ. ಆಮೇಲೆ ಅವರಿಗೆ ಮುಖ್ಯವಾಗಿ ಮಳೆಗಾಲದಲ್ಲಿ ನಿಮಗೆ ಸಮಸ್ಯೆ ಗೊತ್ತುಂಟು. ಹೌದು. ಅವ್ರು ಬುಕ್ ಮಾಡಿದ್ರು ಕೂಡ ಆ ದಿನ ತುಂಬಾ ಮಳೆ ಬಂದ್ರೆ ಅಥವಾ ಇನ್ನೇನು ಸಮಸ್ಯೆ ಇದ್ರೆ ಅವತ್ತು ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಮತ್ತೆ ಮುಂದೆ ಹೋಗ್ತಾ ಇರ್ತದೆ, ಅದನ್ನು ನಾವು ಕಲಸಿಡುದು ಅಂತ ಹೇಳ್ತೇವೆ. ಹೌದು. ಅದು ಮತ್ತೆ ಅದು ಕೂಡ ತೊಂದರೆ, ನಾವು ಮೊದಲೇ ಗ್ಯಾರಂಟಿ ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಈ ರೀತಿ ತುಂಬಾ ಸಮಸ್ಯೆ ಬರ್ತದೆ. ಅಂತೂ ಇದರಲ್ಲಿ ಇದೇ ರಿಸ್ಕ್ ಅಂತ ಹೇಳುದು ನಾವು. ಒಬ್ಬರೇ ಒಂದು ಊರಿಗೆ ಇರುವ ಅವರು ತುಂಬಾ ಕಡೆ ಅವರು ಇರ್ತಾರೆ ಜನ. ಹೌದು, ಆಮೇಲೆ ನಾವು ಅವ್ರು ಹೇಳಿದ ಕೇಳಲೇಬೇಕು, ಯಾಕಂದ್ರೆ ಅವರೇ ಮೇನ್ ಪರ್ಸನ್. ಹೌದು, ಮತ್ತೆ ಕಲಸಿ ಇಟ್ಟಾಗ ಅದು ಮತ್ತೆ ಪೂರ್ತಿ ವೇಸ್ಟ್ ಆಗುವಂತ. ಹಾಗಾಗಿ ಅವರು ಬಂದ ಮೇಲೇನೆ ನಾವು ನಿರ್ಧಾರ ಮಾಡುವಂತ ಇರ್ತದೆ. ಹಾಗಾಗಿ ಸ್ವಲ್ಪ ಇದೊಂದು ಮುಂದಿನ ದಿನಗಳಲ್ಲಿ ಸ್ವಲ್ಪ ತುಂಬಾ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಆದ್ರೆ ಇತ್ತೀಚೆಗೆ ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, ಈಗ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ, ನೋಡಿರ್ಬೋದು ದೋಟಿಯಲ್ಲೆಲ್ಲ ಬಂದಿದೆ, ಮತ್ತೆ ಟೀಮ್ ಗಳನ್ನೆಲ್ಲ ಮಾಡಿದ್ದಾರೆ ಕೆಲವು ಕಡೆ ಎಲ್ಲ. ಈಗ ಡ್ರೋನ್ ಮೂಲಕವೂ ಕೂಡ ಬಂದಿದೆ, ಮುಂದೆ ಇದು ಸಾಮಾನ್ಯ ಆಗ್ತದೆ ಅಂತ. ಈಗ ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ಬೇರೆ ಕೃಷಿಯ ಬಗ್ಗೆ ಬಂದ್ರೆ, ನೀವು ಕೆಲವೆಲ್ಲ ಏನು ಹಣ್ಣಿನ ಗಿಡಗಳನ್ನು ಹಾಕಿದ್ದೀರಿ ಅಂತ ಹೇಳಿದ್ರಿ, ಯಾವ್ಯಾವ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದೀರಿ? ಹಣ್ಣಿನ ಗಿಡ ಅಂದ್ರೆ ನಾನು ಯಾವುದೇ ವಾಣಿಜ್ಯ ಉದ್ದೇಶಕ್ಕೆ ಅಂತೇಳಿ ಹಾಕ್ಲಿಲ್ಲ. ಮೊದಲಿಂದಲೂ ನನಗೆ ಒಂದು ಆಸಕ್ತಿ ವಿಶೇಷವಾದ ಹಣ್ಣಿನ ಗಿಡಗಳು ಅಂತೇಳಿ. ಹಣ್ಣಂದ್ರೆ ಸಾಮಾನ್ಯವಾಗಿ ಮಾವು ಅದೆಲ್ಲ ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿ ಸಾಮಾನ್ಯ ಇರುವಂತದ್ದೇ. ಹೌದು, ಅದ್ರ ಜೊತೆಗೆ ಇತ್ತೀಚೆಗೆ ನಾನು ಕೆಲವು ವರ್ಷದ ಹಿಂದೆ ಈ ರಂಬೂಟನ್ ಆಗಿರ್ಬೋದು ಅಥವಾ ಈ ಮ್ಯಾಂಗೋಸ್ಟೀನ್ ಇರ್ಬೋದು ಅಥವಾ ಮಿಲ್ಕ್ ಫ್ರೂಟ್ ಅಂತೆಲ್ಲ ಇದೆ, ಆಮೇಲೆ ಬರಬ್ಬ ಅಂತ ಇದೆ, ಆಮೇಲೆ ನಮ್ದು ಮಿರಾಕಲ್ ಫ್ರೂಟ್ ಅಂತ ಇದೆ, ಆಮೇಲೆ ಬೇರೆ ಬೇರೆ ರೀತಿಯ ವಾಟರ್ ಆಪಲ್ ಬೇರೆ ಬೇರೆ ರೀತಿದಿದೆ, ಪಣ್ಣೇರಳೆದ್ದಿದೆ. ಈಗ ಅನೇಕ ಏನು ಗಿಡಗಳನ್ನು ನಾನು ಹೀಗೆ ನೆಟ್ಕೊಂಡು ಹೋಗಿದ್ದೆ. ಆಮೇಲೆ ಅದ್ರಲ್ಲಿ ಹಣ್ಣು ಆದಾಗ ಮತ್ತೆ ಆಸಕ್ತಿಯಿಂದ ಎಲ್ಲಿ ಹೋದ್ರೂ ಕೂಡ ಒಂದೊಂದು ಗಿಡ ತಂದು ತಂದು ನೆಟ್ಟು ನೆಟ್ಟು ನೆಟ್ಟು. ಈಗ ಯಾರಾದರೂ ನಮ್ಮ ಸ್ನೇಹಿತರು ಅಥವಾ ನಮ್ಮ ಪರಿಚಯಸ್ಥರು ಬಂದಾಗ ಅವರಿಗೆ ಕೊಡುವಂಥದ್ದು ಅಥವಾ ನಾವೇ ಸಂತೋಷಕ್ಕಾಗಿ ಒಂಬ ಉದ್ದೇಶಕ್ಕಾಗಿ ಮಾತ್ರ, ವಾಣಿಜ್ಯ ಒಂದು ಉದ್ದೇಶಕ್ಕೆ ನಾವು ಟ್ರೈ ಮಾಡಲಿಲ್ಲ. ಮುಂದೆ ನೋಡುವಂತ ಇದ್ದೇನೆ. ಯಾವ ಹಣ್ಣಿನ ಗಿಡಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೆಸಬಹುದು ಅಂತ ನಿಮಗೆ ತೋರ್ತದೆ? ಖಂಡಿತ, ರಂಬೂಟನ್ ಅನ್ನಂತೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದು. ಈಗ ತುಂಬಾ ಕಡೆ ಅದನ್ನು ಬೆಳೆಸ್ತಾ ಇದ್ದಾರೆ ಮತ್ತೆ ಯಶಸ್ವಿಯಾಗಿದ್ದಾರೆ. ರಂಬೂಟನ್ ಒಂದು ಅತ್ಯುತ್ತಮ ವಾಣಿಜ್ಯ ಬೆಳೆ. ಅದರ ಜೊತೆಗೆ ಮ್ಯಾಂಗೋಸ್ಟೀನ್ ಕೂಡ ಹಾಗೆ. ಮ್ಯಾಂಗೋಸ್ಟೀನ್ ತುಂಬಾ ಡಿಮಾಂಡ್ ಇರುವಂತ ಒಂದು ಬೆಳೆ, ಮತ್ತೆ ಅದು ನಮ್ಮ ಏನು ನಾವು ಪುನರ್ಪುಳಿ ನಮ್ದು ಹೇಳ್ತಿದ್ದೇವೆ ನಮ್ಮ ದಕ್ಷಿಣದಲ್ಲಿ, ಅದೇ ಜಾತಿಗೆ ಸೇರಿದಂತ ಒಂದು ಗಿಡ. ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದು, ದೊಡ್ಡ ಮರ ಆಗ್ತದೆ, ಮತ್ತೆ ಭಾರಿ ಡಿಮಾಂಡ್ ಇದೆ ಅದಕ್ಕೆ ಫಾರಿನ್ ಅಲ್ಲಿ ಕೂಡ. ರಂಬೂಟನ್ ಅಂತ ಈಗ ಸೌತ್ ಕೆನಡಲ್ಲಿ ಸುಮಾರು ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆರಡೂ ಕೂಡ ಈಗಾಗಲೇ ಇದೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಉಂಟು. ಈಗ ಕೆಲವು ಕಡೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಖಂಡಿತ ನೀವು ಮಾಡಿದ್ದೀರಾ? ಯಾವುದು ಡ್ರ್ಯಾಗನ್ ಫ್ರೂಟ್? ಡ್ರ್ಯಾಗನ್ ಫ್ರೂಟ್ ನಾನು ಮಾಡಿಲ್ಲ. ಆದ್ರೆ ನೀವು ಬೇರೆ ಎಲ್ಲ ಕೆಲವೆಲ್ಲ ಗಿಡಗಳನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಗಿಡಗಳನ್ನೆಲ್ಲ ಎಲ್ಲಿಂದ ತರ್ತೀರಿ ಮತ್ತೆ ಇದು ನಮ್ಮ ಒಂದು ನೆಲದಲ್ಲಿ ಬೆಳೀತದ ಅಂತ ಹೇಗೆ ಯೋಚನೆ ಮಾಡ್ತೀರಿ? ಖಂಡಿತ ಸರ್, ಇದು ಈ ಎಲ್ಲ ಹಣ್ಣಿನ ಗಿಡಗಳು ಜಾಸ್ತಿ ಮೊದಲು ಬೆಳೆಸಿದ್ದೆಲ್ಲ ಕೇರಳದವರು. ಈ ಕೇರಳದ ವೆದರ್ ಮತ್ತೆ ನಮ್ಮ ವೆದರ್ ಏನು ವ್ಯತ್ಯಾಸ ಇಲ್ಲ, ಅಲ್ಲಿಯ ವಾತಾವರಣ ಮತ್ತೆ ನಮ್ದು ಸೇಮ್. ಅಲ್ಲಿ ಯಾವಾಗ ಆಗಿದೆಯಾ ನಮ್ಮಲ್ಲಿ ಆಗ್ಲೇಬೇಕು ಅಂತ ನನ್ನ ಭಾವನೆ. ಮತ್ತೆ ನಮ್ಮಲ್ಲಿ ಕೂಡ ಅನೇಕರು ಬೆಳೆಸಿದ್ದನ್ನು ಹೋಗಿ ನೋಡಿದ್ದೆ ನಾನು. ನೋಡುವಾಗ ನಮಗೆ ಕೂಡ ಯಾಕೆ ಸಾಧ್ಯ ಇಲ್ಲ ಅಂತೇಳಿ ಮಾಡಿ ನಾವು ತುಂಬಾ ನೆಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಒಂದೆರಡು ನೆಡುವಾಗಲೇ ಆದ ಮೇಲೆ ಅದರಲ್ಲಿ ಆಗ್ತದಂತೇಳಿ ಗ್ಯಾರಂಟಿ ಆದ್ಮೇಲೆ ನೆಟ್ಟದ್ದು. ಮತ್ತೆ ಮುಖ್ಯವಾಗಿ ನಾವು ಗಿಡ ತರುವಾಗ ಕೂಡ ಅಷ್ಟೇ, ಒಂದು ಗ್ಯಾರಂಟಿ ಇರುವಂತ ಗಿಡಗಳು ಏನು ಹೈಬ್ರಿಡ್ ಗಿಡಗಳನ್ನು ಮಾಡಿದ ಕೆಲವು ನರ್ಸರಿಗಳಿದೆ, ಅಂತ ನರ್ಸರಿಗಳಿಂದಲೇ ತಂದಾಗ ಅದರಿಂದ ಗ್ಯಾರಂಟಿ ಹಣ್ಣು ಆಗ್ತದೆ ಎಂಬ ಒಂದು ಗ್ಯಾರಂಟಿ ಇರ್ತದೆ. ಉದಾಹರಣೆ ಈಗ ಹಲಸಿನ ಗಿಡಗಳು ಕೆಲವಿದೆ, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ, ಒಂದು ವರ್ಷದಲ್ಲಿ ಅದು ಕಾಯಿ ಕೊಡ್ತದೆ. ಎರಡು ವರ್ಷದಲ್ಲಿ ಅಂತೂ ತುಂಬಾ ಸಣ್ಣ ಗಿಡದಲ್ಲಿಯೇ ತುಂಬಾ ಒಳ್ಳೆ ಕಾಯಿ ಹಣ್ಣು ಬಿಡ್ತದೆ. ಅಂತ ಹಲಸಿನ ಗಿಡಗಳು ಕೂಡ ನಾನು ಸುಮಾರು ನೆಟ್ಟಿದ್ದೇನೆ, ಅದೆಲ್ಲ ಯಶಸ್ವಿಯಾಗಿದೆ ನಮಗೆ. ಈಗ ಈ ಹಲಸಿನ ಗಿಡದಲ್ಲಿ ಈ ಚಿಕ್ಕ ಚಿಕ್ಕ ಗಿಡಗಳಲ್ಲೆಲ್ಲ ಈ ಹಣ್ಣು ಬರುವಂತಹ ಗಿಡ ಉಂಟಲ್ಲ, ಅದರಲ್ಲಿ ಒಂದು ತೊಂದರೆ ಅಂತ ಹೇಳಿದ್ರೆ ಅದರಲ್ಲಿ ಮೊದಲೇ ಕಾಯಿ ಬರುವುದರಿಂದಾಗಿ ಗಿಡವೇ ಬೆಂಡಾಗುವಂತಹ ಒಂದು ಸಂದರ್ಭಗಳು ಉಂಟು ಅಂತ ತುಂಬಾ ಜನ ಹೇಳ್ತಾರೆ, ಇದು ಹೌದಾ? ಅದು ಖಂಡಿತ. ಆದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಅದು ಮೊದಲ ವರ್ಷನೇ ಅದರ ಮಿಡಿ ಬಿಡ್ತದೆ ಅದರದ್ದು, ಆಗ್ಲಿ ಅದನ್ನು ಕೆಲವೊಂದು ತೆಗಿಬೇಕು ನಾವು. ಫಸ್ಟ್ ವರ್ಷ ಎಲ್ಲ ಮಾಡ್ಲಿ ಅದು ಆಗ್ಲಿಕ್ಕೆ ಬಿಡಬಾರ್ದು. ಅದ್ ನಾವ್ ಏನ್ ಮಾಡ್ತೇವೆ, ಆಸೆಯಿಂದ ಹತ್ತು ಅದ್ರ ಹತ್ತನ್ನು ಬಿಡ್ತೇವೆ. ಆದ್ರೆ ಆ ವರ್ಷ ಒಂದು ಫಸ್ಟ್ ವರ್ಷ ಇರುವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಮಾತ್ರ ಅಥವಾ ಒಂದು ಎರಡನ್ನು ಮಾತ್ರ ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅದು ಈ ಎಷ್ಟೇ ಸಣ್ಣ ಗಿಡ ಇರಲಿ ಅದು ಬೆಂಡ ಆಗುದಿಲ್ಲ. ಅದು ಅದಕ್ಕೆ ನಾವೇನು ಆಧಾರವನ್ನು ಕೊಟ್ಟು ಅದನ್ನು ಸರಿ ಮಾಡಿಟ್ರೆ ಏನು ತೊಂದರೆ ಆಗುದಿಲ್ಲ. ಹಾಗಾಗಿ ಒಂದು ಸಣ್ಣ ಗಿಡದಲ್ಲಿ ಹತ್ತು ಕಾಯಿ ಬಿಡಬೇಕು ಅಂತ ಹೇಳಿದ್ರೆ ಅದು ನಮ್ದು ಅತಿ ಆಸೆ ಆಗ್ತದೆ. ಹಾಗಾಗಿ ಅದನ್ನು ಸಣ್ಣ ಇರುವಾಗಲೇ ಅದನ್ನು ತೆಗೆದು ಬಿಡಬೇಕು, ಚೂಟಿ ಬಿಡಬೇಕು. ಅದನ್ನು ಎಷ್ಟು ನಮಗೆ ಬೇಕು, ಒಂದು ಒಂದು ಐದಾರು ಆದ್ರೆ ಅದರಲ್ಲಿ ಒಂದು ಎರಡನ್ನು ಮಾತ್ರ ಬಿಡಬೇಕು ನಾವು, ಹಾಗಾಗಿ ಏನಾಗುದಿಲ್ಲ. ನೀವು ಹೇಳಿದ ಮುಖ್ಯವಾಗಿ ಏನು ಈ ರಂಬುಟಾನ್ ಮತ್ತೆ ಮ್ಯಾಂಗೋಸ್ಟೀನ್ ಉಂಟಲ್ಲ, ಇದು ಬಹುಶಃ ಉಷ್ಣ ವಲಯದಲ್ಲಿ ಬೆಳೆಯುವಂತಹ ಬೆಳೆಗಳು. ಆದರೆ ಕೆಲವೆಲ್ಲ ಇಲ್ಲಿ ಅಲ್ಲದ ನೆಲದಲ್ಲಿ ಬಿಡುವಂತಹ ಬೆಳೆಗಳು ಕೂಡ ಇರ್ತವೆ, ಅವುಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ನೀವು? ಅಂಥದ್ದು ಟ್ರೈ ಮಾಡಲಿಲ್ಲ ಸರ್, ಮಾಡಲಿಲ್ಲ. ಈಗ ನೀವು ರಂಬುಟಾನ್ ಮತ್ತೆ ಈ ಮ್ಯಾಂಗೋಸ್ಟೀನ್ ಬಿಟ್ಟು ಬಾಕಿ ಉಳಿದದಕ್ಕೆಲ್ಲ ಕೊಡುವಂತಹ ಗೊಬ್ಬರ ಆಗಲಿ ಇದರಲ್ಲೇನಾದರೂ ಕೂಡ ವ್ಯತ್ಯಾಸಗಳು ಉಂಟ ಮಾಮೂಲಿಗಿಂತ? ಇಲ್ಲ ಸರ್, ನಾನು ವಿಶೇಷ ಏನು ಗೊಬ್ಬರ ಕೊಡುವುದಿಲ್ಲ. ಯಾಕಂದ್ರೆ ಈಗ ನಾವು ಅಡಿಕೆಗೆ ನಾನೇನು ಹನಿ ನೀರಾವರಿ ಪದ್ಧತಿ ವ್ಯವಸ್ಥೆ ಮಾಡಿದ್ದೇನೆ, ಇದಕ್ಕೆ ಕೂಡ ಅದೇ ಪೈಪ್ ಲೈನ್ ಅಲ್ಲಿ ಹೋಗ್ತಾ ಇರ್ತದೆ. ನಾನು ಅದರಲ್ಲಿ ಹನಿ ನೀರಾವರಿ ಎನ್ ಪಿ ಕೆ ನಾನು ಏನು ಅಥವಾ ಮತ್ತು ಕೆಲವು ಲಘು ಪೋಷಕಾಂಶಗಳು ಏನಿದೆ ಅದು ಯಾವ ರೀತಿ ಅಡಿಕೆಗೆ ಹೋಗ್ತದೆ, ಅದೇ ರೀತಿ ಈ ಗಿಡಗಳಿಗೂ. ಈಗ ನೀವು ಹೇಳಿದ್ರಿ ಅಡಿಕೆಗೆ ನೀವು ಹನಿ ನೀರಾವರಿ ಪದ್ಧತಿಯಲ್ಲೇ ಪೋಷಕಾಂಶಗಳನ್ನು ಕೊಡ್ತಿದ್ದೇನೆ ಅಂತ, ಮೊದಲು ಯಾವ ತರ ಕೊಡ್ತಾ ಇದ್ರಿ? ಮೊದಲು ನಮ್ದು ಸಾಂಪ್ರದಾಯಿಕ ಅಂತ ಹೇಳೋದಕ್ಕಿಂತ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ಇತ್ತು, ನಮ್ಮ ತಂದೆಯವರೆಲ್ಲ ಮಾಡ್ಕೊಂಡದ್ದು ಅದನ್ನು, ಅದು ಉತ್ತಮ ರೀತಿಯಲ್ಲಿ ನಡೀತಿತ್ತು. ಅದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ನೀರಿನ ಜೊತೆಗೆ ಈ ಪೋಷಕಾಂಶ ಸಾಧ್ಯ ಇಲ್ಲ ತುಂಬಾ, ಅಂದ್ರೆ ಅದು ಇಡೀ ತೋಟಕ್ಕೆ ನೀರು ಸ್ಪ್ರೆಡ್ ಆಗ್ತದೆ. ಹೌದು, ಬಟ್ ನನಗೆ ಒಂದು ಅನಿಸ್ತು, ನಾನು ಬೇರೆ ಕಡೆ ಕೂಡ ನೋಡಿದ್ದೆ, ನೀರು ತುಂಬಾ ವೇಸ್ಟ್ ಆಗ್ತಾ ಇದೆ ಅಂತೇಳಿ, ನೀರು ತುಂಬಾ ಇತ್ತು. ಆದ್ರೆ ನಾನು ಎಲ್ಲಾ ಕಡೆ ನಮ್ಮದಂತಲ್ಲ ಬೇರೆ ತೋಟದಲ್ಲಿ ಕೂಡ ನೋಡ್ತಿದ್ದೆ, ಒಮ್ಮೆ ನೀರು ಪಂಪ್ ಆನ್ ಮಾಡಿಟ್ರೆ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಹೋಗಿ ಹೋಗಿ ಹೋಗಿ ಮಳೆಗಾಲ ತರ ನೀರು ಹರಿದು ಹೋಗ್ತಾ ಇತ್ತು ಕೆಲವೆಲ್ಲ, ಇದು ತುಂಬಾ ವೇಸ್ಟ್ ಅಂತ ಅನಿಸ್ತಿತ್ತು. ಪ್ಲಸ್ ಅದರ ಜೊತೆಗೆ ಈ ಮೇಲ್ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗುವಂಥದ್ದು, ಏನು ಒಳ್ಳೆ ಮಣ್ಣಿದೆ ಫಲವತ್ತದಂತ, ಈ ಸ್ಪ್ರಿಂಕ್ಲರ್ ನೀರು ಹೋಗಿ ಬಿದ್ದಾಗ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಮೂರನೇದ್ದು ಹುಲ್ಲು ತುಂಬಾ ಏನು ಕಳೆ ಗಿಡಗಳು ಬೆಳೆಯುವಂಥದ್ದು ಇದರಲ್ಲಿ ಜಾಸ್ತಿ, ಅಗತ್ಯವಿಲ್ಲದ ಕಡೆ ಎಲ್ಲ ನೀರು ಹೋಗಿ ಬಿದ್ದಿರ್ತದೆ, ಹಾಗೆ ಕಳೆ ಗಿಡಗಳು ಜಾಸ್ತಿ. ಈ ಮೂರು ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಉತ್ತಮ ಒಂದು ವಿಧಾನ ಅಂತ ಹೇಳಿದ್ರೆ ಹನಿ ನೀರಾವರಿ ಯೋಜನೆ. ಇದು ಹನಿ ನೀರಾವರಿಯಲ್ಲಿ ನಾವು ಏನಂತ ಹೇಳಿದ್ರೆ ನೀರು ವೇಸ್ಟ್ ಆಗುದೇ ಇಲ್ಲ. ಹನಿ ನೀರಾವರಿ ಪದ್ಧತಿ ನೀವು ಯಾವಾಗ ಅಳವಡಿಸಿಕೊಂಡ್ರಿ? ನಾಲ್ಕೈದು ವರ್ಷ ಆಯ್ತು ನಮ್ದು. ಅದು ಮೊದಲಿಗೆ ಹೇಗೆ ಮಾಡಿದ್ರಿ ಅದನ್ನ? ಅದು ಏನಂತ ಹೇಳಿದ್ರೆ ಈಗ ಡೈರೆಕ್ಟ್ ಬೋರಿಂದಲೇ ನೀರು ಹೋಗುವಂಥದ್ದು, ಅದಕ್ಕೆ ಫಿಲ್ಟರ್ ಸಿಸ್ಟಮ್ ಎಲ್ಲ ಇದೆ. ಯಾಕೆಂತ ಹೇಳಿದ್ರೆ ಅದು ತುಂಬಾ ಸಪೂರದಲ್ಲಿ ಬೀಳುವುದರಿಂದಾಗಿ ಯಾವುದೇ ರೀತಿಯಲ್ಲಿ ನೀರು ಬ್ಲಾಕ್ ಆಗಬಾರ್ದು, ಹಾಗಾಗಿ ಮೂರು ವಿಧದ ಫಿಲ್ಟರ್ ಆಗಿ ನೀರು. ಆಮೇಲೆ ಒಂದು ಗಿಡಕ್ಕೆ 8 ಲೀಟರ್ನ ಒಂದು ಡ್ರಿಪ್ ಬರ್ತದೆ. ದಿನಕ್ಕೆ ನಾವು ಸಾಧಾರಣ ಒಂದು 30 ಲೀಟರ್ನಷ್ಟು ನೀರು ಹೋಗ್ತದೆ. ಅಂದ್ರೆ 2 ದಿನಕ್ಕೊಮ್ಮೆ ನೀರು ಬಿಟ್ಟರು ಕೂಡ ಒಂದು 2-3 ದಿನಕ್ಕೆ 30 ಲೀಟರ್ ಒಂದು ಗಿಡಕ್ಕೆ ನೀರು ಹೋಗುವ ಹಾಗೆ ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಾವು. ಹಾಗಾಗಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ತರ ಹೋಗಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡುವಂಥದ್ದು, ಆಮೇಲೆ ಆ ಥರ ಏನಿಲ್ಲ. ಇದು ನಮಗೆ ಕರೆಕ್ಟ್ ಆಗಿ ಇಷ್ಟು ನೀರು ಹೋಯ್ತು ಅಂತೇಳಿ ಲೆಕ್ಕಾಚಾರ ಸಿಗ್ತದೆ ನಮಗೆ. ಸರಿ, ಎಷ್ಟು ಹೊತ್ತು ಬಿಡಬೇಕು ಅಂತ ಇರ್ತದೆ? ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದೇ ಬೆಳಿಗ್ಗೆ ಬೇಗ 2 ಗಂಟೆ ಒಮ್ಮೆ 2 ಗಂಟೆ ಬಿಡ್ತೇವೆ ಒಂದು ಫ್ಲಾಟ್ಗೆ ಬಿಟ್ಟರೆ ಅಂತೇಳಿ, ಅಥವಾ ಸಂಜೆ 6 ಗಂಟೆ ನಂತರ. ಯಾವುದೇ ಕಾರಣಕ್ಕೂ ಅಗಲೊತ್ತಲ್ಲಿ ಬಿಸಿಲಿನ ಸಮಯದಲ್ಲಿ ಬಿಡುವುದಿಲ್ಲ. ಯಾಕೆ ಅಂತೇಳಿ ನೀರು ಆವಿಯಾಗಿ ಹೋಗ್ತದೆ, ವೇಸ್ಟ್ ಆಗ್ತದೆ ಅಂತ. ಸಂಜೆ ಹೊತ್ತು ಬಿಟ್ಟರೆ ತುಂಬಾ ಹೊತ್ತು ನೀರಿನ ಅಂಶ ಅಲ್ಲೇ ಇರ್ತದೆ, ಅಥವಾ ಸರಿಯಾಗಿ ಬೇಗ ಎಳ್ಕೊಳ್ತದೆ ಅಂತೇಳಿ. ಹಾಗಾಗಿ ದಿನಕ್ಕೆ ಕೇವಲ ಒಂದು 4 ಗಂಟೆ ನೀರು, 4 ಗಂಟೆ ನೀರು ಬಿಟ್ಟರು ಕೂಡ ಒಂದೊಂದು ಗಿಡಕ್ಕೆ ಸಾಧಾರಣ ಒಂದು 25 ಲೀಟರ್ ಮಿನಿಮಮ್ ಸಿಗ್ತದೆ ಅಂತೇಳಿ. ಓಹೋ, ಅದು ಧಾರಾಳ ಸಾಕಾಗ್ತದೆ. ಈಗ ಮೂರು ರೀತಿಯ ಫಿಲ್ಟರ್ ಮಾಡ್ತೇನೆ ಅಂತ ಹೇಳಿದ್ರಿ ನೀವು, ಈ ಫಿಲ್ಟರ್ ಮಾಡಿದ್ರಿಂದ ಈ ಇಲ್ಲಿ ಕಸ ಎಲ್ಲ ಕೂತ್ಕೊಳ್ಳುವಂತ ಚಾನ್ಸ್ ಏನೂ ಇಲ್ವಾ? ಯಾವುದು ಯಾವುದೇ ಕಾರಣಕ್ಕಿಲ್ಲ ಸರ್, ಖಂಡಿತ ಇಲ್ಲ, ಯಾವುದೇ ರೀತಿಯಲ್ಲಿ ಕಸ ಕೂತ್ಕೊಳ್ಳೋದಿಲ್ಲ. ಅದು ಕೆಲವೊಮ್ಮೆ ಡ್ರಿಪ್ಗೆ ಏನಾಗ್ತದೆ ಅಂದ್ರೆ ಮಣ್ಣಲ್ಲಿ ಇರುವಂತದ್ದು ಇರುವೆ ಅಂತದ್ದೆಲ್ಲ ಸಿಕ್ಕಿ ಹಾಕೊಳ್ಳುವಂತ ಸಾಧ್ಯತೆ ಇರ್ತದೆ, ಇಲ್ಲ ಅಂತಲ್ಲ. ಅದನ್ನೊಂದು ನಾವೇನಂತ ಹೇಳಿದ್ರೆ ಒಂದು ವಾರಕ್ಕೊಮ್ಮೆ ಚೆಕ್ ಮಾಡ್ತಾ, ಒಂದು ರೌಂಡ್ ಚೆಕ್ ಮಾಡ್ತಾ ಬರಬೇಕು ಒಮ್ಮೆ, ವಾರದ 2 ವಾರಕ್ಕೊಮ್ಮೆ. ಅದೊಂದು ಕೆಲಸ ಬಿಟ್ಟರೆ ಅಂತ ದೊಡ್ಡ ಬೇರೆ ಕೆಲಸಗಳು ಅದರಲ್ಲಿ ಯಾವುದು ಬರುವುದಿಲ್ಲ. ಇದರಲ್ಲಿ ಮುಖ್ಯವಾಗಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ರಸಗೊಬ್ಬರ ಕೊಡುವಂಥದ್ದು. ಹನಿ ನೀರಾವರಿಯಲ್ಲಿ ನೀರು ಹೇಗೂ ಹೋಗ್ತದೆ, ಹೌದು, ರಸಗೊಬ್ಬರಕ್ಕೆ ಬುಡಕ್ಕೆ ಹೋಗಿ ನಾವು ಹಾಕ್ಬೇಕಂತಿಲ್ಲ, ನೇರವಾಗಿ ಇದರಲ್ಲೇ ಕರಗಿಸಿ ಕೊಡುವಂತ ಸಿಸ್ಟಮ್, ನಾವು ವೆಂಚುರಿ ಸಿಸ್ಟಮ್ ಅಂತಿದೆ. ನೇರವಾಗಿ ಈ ಹನಿ ನೀರಾವರಿಯಲ್ಲೇ ಗೊಬ್ಬರ ಹೋಗಿ ಗಿಡಕ್ಕೆ ಬೀಳ್ತದೆ. ಅದೊಂದು ಅತ್ಯುತ್ತಮ ಸಿಸ್ಟಮ್ ಅಂತ ನನ್ನ ಭಾವನೆ. ಈ ವೆಂಚುರಿ ಸಿಸ್ಟಮ್ನ ಒಂದು ಬಗ್ಗೆ ಹೇಳುದಿದ್ರೆ, ಇದು ಮೊದಲೇ ನೀವು ಕರಗಿಸಿ ಕೊಡ್ತೀರೋ ಹೇಗೆ? ಹೌದು, ಡ್ರಮ್ಮಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಏನು ಎಷ್ಟು ಪ್ರಮಾಣದ್ದು ಬೇಕು ಅಷ್ಟು ಪ್ರಮಾಣದ ಎನ್ಪಿಕೆ, ಬೇರೆ ಬೇರೆ ಟೈಪ್ ಇದೆ. ಅದು ನೀರಲ್ಲಿ ಕರಗುವಂತ ಗೊಬ್ಬರಗಳು ಬೇರೆ ಬೇರೆ ಸಿಗ್ತದೆ ಮಾರ್ಕೆಟಲ್ಲಿ. ಆ ನೀರಲ್ಲಿ ಕರಗುವಂತ ಗೊಬ್ಬರವನ್ನು ನಾವು ಸಮ ಪ್ರಮಾಣದಲ್ಲಿ ಅದು ನೀರಿನ ಜೊತೆ ಮಿಶ್ರ ಮಾಡಿ ನೀರು ಹೋಗುವಾಗಲೇ ಅದರ ಜೊತೆಗೆ ಹೋಗುವಂತ ಒಂದು ಸಿಸ್ಟಮ್ ಇದೆ, ಅದು ವೆಂಚುರಿ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಅದರ ಜೊತೆ ಗಿಡಕ್ಕೆ ಅದು ಹೋಗ್ತಾ ಇರ್ತದೆ, ಹಾಗಾಗಿ ಈಕ್ವಲ್ ಆಗಿ ಬೀಳ್ತದೆ. ಪ್ರತಿ ಗಿಡಕ್ಕೆ ಎಷ್ಟು ಗ್ರಾಮ್ಸ್ ಬೀಳ್ಬೇಕು ಅಷ್ಟೇ ಗ್ರಾಮ್ಸ್ ಬೀಳ್ತದೆ. ಮತ್ತೆ ನಾವು ಏನ್ ಮಾಡಿ, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಕೊಡ್ತಾರೆ, ದಿನಾಲು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಸಿಸ್ಟಮ್ ಏನಂತ ಹೇಳಿದ್ರೆ, ನಾವೀಗ ನಮ್ಗೆ ಹಸಿವಾದಾಗಲೇ ನಾವು ವಾರಕ್ಕೊಮ್ಮೆ ಊಟ ಮಾಡೋದಿಲ್ಲ, ನಾವು ಗಿಡಗಳಿಗೂ ಅಷ್ಟೇ. ನಾವು ಸಾಧಾರಣ ಸಾಂಪ್ರದಾಯಿಕವಾಗಿ ಏನ್ ಮಾಡ್ತೇವೆ, ಯಾವಾಗ್ಲೂ ಮಳೆ ನಿಂತ ನಂತರ ಅಥವಾ ಮಳೆ ಆರಂಭ ಮುಂಚೆ ಮಾತ್ರ ಗೊಬ್ಬರ ಕೊಡುವಂತದೆಲ್ಲ ಕಾಣ್ತೇವೆ. ಇದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಗಿಡಗಳಿಗೆ ಯಾವಾಗ್ಲೂ ಬೇಕು ಹಾಗಂತೇಳಿ ತುಂಬಾ ಇರಬಾರ್ದು, ಸ್ವಲ್ಪ ಸ್ವಲ್ಪನೇ ಬೇಕು. ಹಾಗಾಗಿ ದಿನಾಲು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಗಿಡಗಳು ಬಹಳ ಉತ್ತಮವಾಗಿ ಬೆಳೀತದೆ. ಹನಿ ನೀರಾವರಿಯಲ್ಲಿ ಮಾತ್ರ ಅದು ಸಾಧ್ಯ. ನಾವು ಪ್ರತಿ ಗಿಡಕ್ಕೆ ದಿನಾಲು ಹೋಗಿ ಒಂಚೂರು ಆಗ್ತೇವೆ ಅಂತ ಹೇಳಿದ್ರೆ ಕೂಲಿಯವರು ಅದು ಇದೆ ಅಂತೇಳಿ ನಮಗೆ ತುಂಬಾ ಕಷ್ಟ ಆಗ್ತದೆ. ಹಾಗೆ ಹನಿ ನೀರಾವರಿಯಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ನನ್ನ ಒಂದು ಭಾವನೆ. ಇದನ್ನ ನೀವು ದಿನಾಲೂ ಕೊಡ್ತೀರಿ? ಹಾಗಿದ್ರೆ ನಾನು ದಿನಾಲೇ ಅಂದ್ರೆ ನಮಗೆ ದಿನಾಲೂ ಕೂಡ ಕಷ್ಟ ಆಗ್ತದೆ ಕೆಲವೊಮ್ಮೆ, ಅಟ್ಲೀಸ್ಟ್ ಒಂದು 3 ದಿನಕ್ಕೊಮ್ಮೆ ಅಥವಾ 4 ದಿನಕ್ಕೊಮ್ಮೆ ಸರಿ ಲೆಕ್ಕ ಮಾಡಿ ನಾವು ಕೊಡ್ತಾ ಇರ್ತೇವೆ ಸರ್. ಅಂತ ಹೇಳಿದ್ರೆ ಇದನ್ನು ಪ್ರಮಾಣವನ್ನು ಎಷ್ಟು ನೀವು ಕೊಡಬೇಕು ಅದು ಸರಿ ಮಾಡಿ ಫಸ್ಟಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಹನಿ ನೀರಾವರಿ ಸ್ಟಾರ್ಟ್ ಮಾಡಿದೆ ಹೆಚ್ಚಾಗಿ ಮಳೆ ನಿಂತಾಗ, ಅವರ ಈಗ ವಿಜ್ಞಾನಿಗಳಲ್ಲಿ ಏನು ಹೇಳ್ತಾರೆ ಮಳೆಗಾಲದಲ್ಲಿ ಕೂಡ ಕೆಲವೊಮ್ಮೆ ಕೊಡಬೇಕು ಅಂತೇಳಿ. ಅದು ಮಳೆಗಾಲದಲ್ಲಿ ಏನಾಗ್ತದೆ, ನಮ್ಮಲ್ಲಿ ಮಳೆ ಜಾಸ್ತಿ ಇರುವಾಗ ಅದು ಕೊಟ್ಟರು ಕೂಡ ಕರಗಿ ಹೋಗುವಂಥದ್ದು ಬೇಗ ಬೇಗ ಹೋಗ್ತದೆ ಅಂತೇಳಿ. ಸಾಧಾರಣ ಮಳೆ ನಿಂತಾಗ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಎಂಡ್ ಆಗುವಾಗ ನಾವು ಫಸ್ಟಿಗೆ ಏನು ಮಾಡಬೇಕು ಅಂತೇಳಿದರೆ ಸುಣ್ಣ ಕೊಡಬೇಕು. ನಿಜವಾಗಿ ಸುಣ್ಣವನ್ನು ಹಾಕಬೇಕು ತೋಟಕ್ಕೆ. ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ಸುಣ್ಣದ ಕೊರತೆ ತುಂಬ ಇದೆ. ಹಾಗಾಗಿ ಈ ಸುಣ್ಣವನ್ನು ಅದು ಕೂಡ ನಮಗೆ ವಾಟರ್ ಸಾಲಿಬಲ್ ಗೊಬ್ಬರ ಸಿಗ್ತದೆ. ಸುಣ್ಣವನ್ನು ಮೊದಲು ಕೊಟ್ಟು ಪಿ ಎಚ್ ಲೆವೆಲನ್ನು ನಾವೇನು ಮಾಡ್ತೇವೆ ಅದನ್ನು ಈಕ್ವಲ್ ಮಾಡಿ ಆದಮೇಲೆ ಎಲ್ಲ ಗೊಬ್ಬರಗಳನ್ನು ಕೊಡ್ತಾ ಹೋಗುವಂಥದ್ದು, ನೈಟ್ರೋಜನ್ ಮತ್ತು ರಂಜಕ ಪೊಟ್ಯಾಶ್ ಎಲ್ಲವನ್ನು ಕೂಡ ಕೊಡ್ತಾ ಹೋಗುವಂಥದ್ದು. ಮುಖ್ಯವಾಗಿ ಫಲ ಕೊಡುವಂಥ ಸಸಿಗಳು ಇದ್ದಾಗ ನಮ್ಮ ಈ ಕೆ ನಮ್ಮ ಪೊಟ್ಯಾಶ್ ನಾವು ಜಾಸ್ತಿ ಕೊಡಬೇಕಾಗ್ತದೆ. ಇಲ್ಲದಿದ್ದರೆ ಎನ್ ಪಿ ಏನಿದೆ ಅದರ ಅಂಶವನ್ನು ಕೂಡ ನಾವು ಜಾಸ್ತಿ ಮಾಡಿಕೊಡಬೇಕು. ಇದರ ಜೊತೆಗೆ ಮುಖ್ಯವಾಗಿ ಗಮನ ಕೊಡಬೇಕಾದೇನಂತೇಳಿದರೆ ಸೂಕ್ಷ್ಮ ಪೋಷಕಾಂಶಗಳು, ನಮ್ಮ ಬೋರಾನ್ ಇರ್ಬೋದು, ಸತು ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಅದನ್ನು ತುಂಬ ಜನ ಕೊಡ್ತಾ ಇಲ್ಲ. ಹಾಗಾಗಿ ಈ ಕಾಯಿ ಉದುರುವಂಥ ಸಮಸ್ಯೆಗಳು ಇರ್ಬೋದು ಅಥವಾ ಕಾಯಿ ಒಡೆಯುವಂಥ ಸಮಸ್ಯೆ ಇರ್ಬೋದು, ಆಮೇಲೆ ಕೆಲವೊಮ್ಮೆ ಈ ಮರ ಒಡೆದು ಹೋಗುವಂಥ ಸಮಸ್ಯೆ ಇರ್ಬೋದು ಅಥವಾ ಬೇಗ ಮರ ಬಿದ್ದು ಹೋಗುವಂಥ ಸಮಸ್ಯೆ ಇರ್ಬೋದು, ಇದೆಲ್ಲ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಇದಕ್ಕೋಸ್ಕರ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಹನಿ ನೀರಾವರಿ ಮೂಲಕವೇ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮತ್ತು ಇದರಲ್ಲಿ ತುಂಬ ಯಶಸ್ವಿ ಕೂಡ ಆಗಿದೆ ಸರ್. ಖಂಡಿತ ಸರಿ. ಈಗ ನೀವು ರಸಗೊಬ್ಬರಗಳನ್ನು ಕೊಡ್ತೀರಿ ಅಂತ ಹೇಳಿದ್ರಿ, ನೀವು ಸಾವಯವ ಗೊಬ್ಬರದ ಬಗ್ಗೆ ಏನಾದರೂ ಯೋಚನೆ ಮಾಡಲಿಲ್ವಾ? ಸಾವಯವ ನಾವು ಅದೇ ಪರ್ಟಿಕ್ಯುಲರ್ ಆಗಿ ಸಾವಯವ ಅಂತಲೇ ಏನು ಮಾಡಿಲ್ಲ. ಆದರೆ ನಾವೊಂದು ಸಾಧಾರಣ ಒಂದು ಸುಮಾರು ವರ್ಷದಿಂದ, ನನಗೆ ಗೊತ್ತಿರುವ ಹಾಗೆ ಒಂದು 30 ವರ್ಷದಿಂದ ಕಾಣ್ತಿದ್ದೆ, ಆಡು ಸಾಕ್ತಾ ಇದ್ದೇವೆ. ಮೊದಲು ಸಾಮಾನ್ಯವಾಗಿತ್ತು, ಸಾಮಾನ್ಯ ಅಂದರೆ ಹೀಗೆ ಕಟ್ಟಿಕೊಂಡು ಒಂದು ಗೂಡಲ್ಲಿ ಹಾಕಿಕೊಂಡಿತ್ತು. ಆದರೆ ಸ್ವಲ್ಪ ವರ್ಷದ ಹಿಂದಿಂದ ನಾವೇನು ಮಾಡ್ತೇವೆ ಅಂತೇಳಿ ಸ್ಟಾಲ್ ಫೆಡ್ ಸಿಸ್ಟಮ್ ಅಂತ ಹೇಳ್ತೇವೆ. ಎತ್ತರದಲ್ಲಿ ಆಡುಗಳನ್ನು ಕಟ್ಟಿ ಅದರ ಏನಿದೆ ಮೂತ್ರ ಎಲ್ಲ ಕೆಳಗೆ ಬೀಳ್ತದೆ. ಅಲ್ಲಿ ಏನು ಮಾಡ್ತೀರಿ ಫಸ್ಟಿಗೆ? ಅದಕ್ಕೆ ಒಂದು ಶೀಟ್ಗಳು ಬರ್ತದೆ, ಅದು ಯು ಪಿ ವಿ ಸಿ ಶೀಟ್ಗಳು. ಅದರ ಹೊಟ್ಟೆ ಮೂಲಕವೇ ಏನಾಗ್ತದೆ ಅಂತೇಳಿದರೆ ಅದರ ಏನು ಮಲಮೂತ್ರ ಎಲ್ಲ ಕೆಳಗೆ ಬೀಳ್ತದೆ. ಅದನ್ನು ಮತ್ತೆ ಸಂಗ್ರಹಿಸಿ ಒಂದು ಅದಕ್ಕೆ ಕೆಳಗೆ ಏನಾದರೂ ಹಾಕ್ತೀರಾ? ಕೆಳಗೆ ಸಿಮೆಂಟ್ ಇದ್ದು ನಾವು ಏನು ಲೆವೆಲ್ ಮಾಡಿದ್ದೇವೆ, ಸಿಮೆಂಟ್ ಅಲ್ಲಿ ಬೀಳ್ತದೆ. ಅದು ಮೂತ್ರ ಸಪ್ರೇಟ್ ಸಪ್ರೇಟ್ ಹೋಗ್ತದೆ ಮತ್ತು ಅದರ ಮಲ ಸಪ್ರೇಟ್ ನಿಲ್ತದೆ. ಅದರ ನಂತರ ಅದನ್ನು ಒಂದು ಗುಂಡಿಗೆ ಹಾಕಿ ನಾವು ಒಟ್ಟಿಗೆ ಹಾಕಿ ಅದು ಆಗಾಗ 6 ತಿಂಗಳಿಗೊಮ್ಮೆ ಏನು ಮಾಡ್ತೇವೆ ಒಂದು ತೋಟಕ್ಕೆ ಅದನ್ನು ಹಾಕ್ತೇವೆ. ಅದನ್ನು ಹಾಗೆ ಹಾಕುದು ಅದಕ್ಕೆ ಏನಾದರೂ ಕೂಡ ನೀವು ಅದಕ್ಕೆ ಏನು ನಾವು ಅದಕ್ಕೇನು ಮಿಕ್ಸ್ ಮಾಡಬೇಕಂತಿಲ್ಲ. ಯಾಕೆಂತ ಹೇಳಿದರೆ ಏನು ತೋಟದಲ್ಲಿ ಸೋಗೆ ಏನೆಲ್ಲ ಮಡಲು ಅದೆಲ್ಲ ಏನಿದೆ ಅದನ್ನು ಬುಡಕ್ಕೆ ಮೊದಲೇ ಕೊಚ್ಚಿ ಹಾಕ್ತೇವಲ್ಲ, ಅದರ ಮೇಲೆ ಕೊಂಡೋಗಿ ಇದನ್ನು ಹಾಕಿದರೆ ಆಯಿತು. ಅದು ಒಟ್ಟಿಗೆ ಕರಗಿ ಅಲ್ಲಿಯೇ ಒಳ್ಳೆ ಗೊಬ್ಬರ ಆಗಿ ಅದಕ್ಕೆ ಸಿಗ್ತದೆ ಅಂತೇಳಿ ಖಂಡಿತ ಸಿಗ್ತದೆ. ಅಂತ ಹೇಳಿದ್ರೆ ಬೇರೆ ನಮ್ಮ ಹಟ್ಟಿ ಗೊಬ್ಬರದ ಹಾಗೆ ಕೊಚ್ಚಿ ಯಾವುದೇ ರೀತಿಯ ಇದನ್ನು ಹಾಕಬೇಕು? ಖಂಡಿತ ಅಗತ್ಯ ಇಲ್ಲ ಸರ್, ಖಂಡಿತ ಅಗತ್ಯ ಇಲ್ಲ. ಕೊಚ್ಚಿ ಹಾಕಿದ್ರೆ ನೋಡಿ ಡಬಲ್ ಕೆಲಸ ಆಗ್ತದೆ. ತೋಟದಲ್ಲಿದ್ದದನ್ನು ಒತ್ಕೊಂಡು ಬರಬೇಕು ನಾವು ಇಲ್ಲಿ, ಪುನಃ ಗುಂಡಿಗೆ ಹಾಕಿ ಪುನಃ ಅದರಲ್ಲಿ ಗೊಬ್ಬರ ಆದ ಮೇಲೆ ಪುನಃ ಒತ್ಕೊಂಡು ಅಲ್ಲಿಗೆ ಕೊಂಡೋಗಿ ಹಾಕುದಲ್ವಾ? ಅದರ ಬದಲು ಅಲ್ಲಿದ್ದದನ್ನು ಅಲ್ಲಿಯೇ ಕೊಚ್ಚಿ ಹಾಕಿ ಅದರ ಮೇಲೆ ಇದನ್ನು ಕೊಂಡೋಗಿ ಹಾಕಿದ್ರೆ ಆಯ್ತು, ಹಾಗೆ ಅಲ್ಲೇ ಗೊಬ್ಬರ ಆಗ್ತದೆ, ಒಂದು ಸ್ವಲ್ಪ ಉಳಿತಾಯ. ಹೌದು, ತುಂಬ ಉಳಿತಾಯ. ಆಡು ಸಾಕಣೆ, ಎಷ್ಟು ಆಡನ್ನು ಸಾಕ್ತಾ ಇದ್ದೀರಿ ಮತ್ತೆ ಇದು ಎಷ್ಟು ಸಾಕಾಗ್ತದೆ ಎಷ್ಟು ಗೊಬ್ಬರಕ್ಕೆ? ನಮ್ಮ ಲೆಕ್ಕದಲ್ಲಿ ನಮಗೆ ಒಂದು 1700 ಅಡಿಕೆ ಗಿಡಕ್ಕೆ ತುಂಬ ಹಾಕದಿದ್ರು ಕೂಡ, ಯಾಕಂದ್ರೆ ಇದರಲ್ಲಿ ನಮ್ಮದು ತುಂಬ ದೊಡ್ಡ ಬಟ್ಟೆ ಲೆಕ್ಕದಲ್ಲಿ ಹಾಕ್ಬೇಕಂತೇನಿಲ್ಲ. ಆಡಿನ ಗೊಬ್ಬರ ಸ್ವಲ್ಪ ಹಾಕಿದ್ರು ಸಾಕಾಗ್ತದೆ, ತುಂಬ ಕಂಟೆಂಟ್ ಇದೆ ಅದರಲ್ಲಿ. ಆಮೇಲೆ ಅದರಲ್ಲಿ ನಮ್ಮದೊಂದು 17-18 ಆಡಿರುವಾಗ ಸಾಧಾರಣ ಸಾಕಾಗ್ತದೆ ನಮಗೆ, ಎಲ್ಲ ತೋಟಕ್ಕೆ ಬರ್ತದೆ. 6 ತಿಂಗಳಿಗೊಮ್ಮೆ ಒಂದೊಂದು ರೌಂಡ್ ಹಾಕುವಾಗ ಕೂಡ ಎಲ್ಲ ತೋಟಕ್ಕೆ ಬರ್ತದೆ ನಮಗೆ, ಮತ್ತೆ ಬೇರೆ ಕಡೆಯಿಂದ ನಾವು ತಂದು ಹಾಕ್ಲಿಕ್ಕೆ ಹೋಗುದಿಲ್ಲ. ಎಷ್ಟು ಆಡು ಸಾಕಿದ್ದೀರಿ? ಸಾಧಾರಣ 20 ರೇಂಜಲ್ಲಿ ಇರ್ತದೆ, ಕೆಲವೊಮ್ಮೆ ನಾವು ಕೆಲವು ಕೊಟ್ಟಿರ್ತೇವೆ ತರ್ತದೆ ಅಂತೇಳಿ, ಎವರೇಜ್ 20 ಇದೆ. ಯಾವುದು ಇದು ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ನೀವು? ಇದು ನಮ್ಮ ಆಡು ಸಾಕಾಣಿಕೆ ನಮ್ದು ಸುಮಾರು ವರ್ಷದಿಂದ, ಒಂದು 30 ವರ್ಷದಿಂದ ಇದೆ ನಮ್ಮ ಮನೆಯಲ್ಲಿ. ದನ ಇದರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡಲಿಲ್ಲ? ದನಗಳು ಮನೆಗೆ ಖರ್ಚಿಗೆ ಅಂತ ದನಗಳು ಇದ್ದವು, ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಸಾಕ್ಲಿಕ್ಕೆ ಕಷ್ಟ ಆಗಿ ಅದನ್ನು ನಾವು ನಿಲ್ಲಿಸಿದ್ದೇವೆ. ಅದಕ್ಕಿಂತ ಆಡಿನ ಆಡಿದ್ದೇ ಆಗ್ಬೋದು ಅಂತ ಆಗಿದೆ. ಆಡಿನ ಹಾಲನ್ನು ಏನ್ ಮಾಡ್ತೀರಿ? ಆಡಿದ ಹಾಲು ದನದಷ್ಟು ಹಾಲೇನು ಸಿಗುದಿಲ್ಲ, ಆದರೆ ಮನೆಯ ಖರ್ಚಿಗೆ ನಾವು ಆಡಿನ ಹಾಲು ಬಳಸ್ತಿದ್ದೆ. ಮತ್ತೆ ಅದರ ಮರಿಗಳು ಕೂಡ ಇರ್ತದೆ, ಹಾಗಾಗಿ ಮರಿಗಳು ತಿಂತವೆ. ಆಮೇಲೆ ಆಡಿನ ಹಾಲು ತುಂಬಾ ಪ್ರಮಾಣದಲ್ಲಿ ಸಿಗುದಿಲ್ಲ, ಸಣ್ಣ ಪ್ರಮಾಣದಲ್ಲಿ ನಮ್ಮ ಮನೆ ಖರ್ಚಿಗೆ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುವಷ್ಟು. ಮತ್ತೆ ಅದೊಂಥರ ಔಷಧಿ ಅಂತ ಕೇಳಿದ್ರು, ತುಂಬಾ ಜನ ಕೆಲವೊಮ್ಮೆ ಅನಾರೋಗ್ಯ ಬಿಡಿದರಾದವರು ಕೇಳಿ ಕೊಂಡೋದದ್ದು ಕೂಡ ಇದೆ, ಆಡಿನ ಹಾಲನ್ನು ಕೊಂಡೋಗಿ ಕುಡಿತಾರೆ. ನೀವು ಹೇಳುವ ಪ್ರಕಾರ ಈ ಆಡು ಸಾಕಣೆ ನಮ್ಮ ಒಂದು ಕೃಷಿಗೆ ಒಂದು ಪೂರಕ ಒಂದು ಅಂತ ಹೇಳಿ? ಖಂಡಿತ. ಮತ್ತೆ ಅದರಲ್ಲಿ ಒಂದು ಮಾತ್ರ, ಹೈಬ್ರಿಡ್ ಜಾತಿಯ ಆಡುಗಳು ಸಾಕುವಾಗ ಸ್ವಲ್ಪ ಜಾಸ್ತಿ ಜಾಗ್ರತೆ ಬೇಕಾಗ್ತದೆ, ಯಾಕಂದ್ರೆ ರೋಗಗಳೆಲ್ಲ ಜಾಸ್ತಿ. ಅದಕ್ಕೆ ನಮ್ಮ ವೆದರ್ ಕೆಲವೊಮ್ಮೆ ಸೂಟ್ ಆಗದಿರ್ಬೋದು. ಹಾಗಾಗಿ ನಮ್ಮಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ ಈ ಮಲ್ಬಾರಿ ಜಾತಿಯ ಆಡುಗಳು, ಅದು ಅಂದ್ರೆ ಮಿಕ್ಸ್ ತಳಿ. ಹಾಗಾಗಿ ಅದು ಯಾವ ವೆದರಿಗೆ ಕೂಡ ಅಡ್ಜಸ್ಟ್ ಆಗ್ತದೆ, ಮತ್ತೆ ಯಾವ ತಿಂಡಿ ಕೂಡ ಆಗ್ತದೆ. ನೀವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಇಂಥದ್ದೇ ಬೇಕು ಅಂತ ನಾವು ಮಾಡ್ಬೇಕಂತಿಲ್ಲ, ಏನು ನಮ್ಮ ರಬ್ಬರ್ ತೋಟದಲ್ಲಿ ಏನಿದೆ ಅದನ್ನು ತಿಂತಾವೆ. ಹಾಗಾಗಿ ಏನು ನಡೀತದೆ, ಮತ್ತೆ ಸ್ವಲ್ಪ ನಾವು ಕಡಲೆ ಸಿಪ್ಪೆ ಅಂತ ಮಾರ್ಕೆಟಲ್ಲಿ ಸಿಗ್ತದೆ, ಅದನ್ನು ಸ್ವಲ್ಪ ಕೊಡ್ತೇವೆ ನಾವು. ಮತ್ತೆ ಮನೆಯಲ್ಲಿರುವಂಥದ್ದೇ ಗಂಜಿ ನೀರು ಏನಿರ್ತದೆ ಅದನ್ನೇ ತಿಂದು ಅವುಗಳು ಬದುಕ್ತವೆ. ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಆಗಿ ಬದುಕುವಂಥ ಜೀವಿ, ಹಾಗೆ ಖಂಡಿತ ಸುಲಭದ ವಿಧಾನದಲ್ಲಿ ಅದನ್ನು ಸಾಕ್ಲಿಕ್ಕೆ ಆಗ್ತದೆ. ಸರಿ, ಆಡಿನ ಸಾಕಣೆ ಇದಕ್ಕೊಂದು ಪೂರಕ ಸರ್. ಖಂಡಿತ, ಸುಮಾರು 30 ವರ್ಷಗಳಿಂದ ಅದನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳೋದಿದ್ದರೆ ಒಂದು ಕೃಷಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಕೃಷಿಕರು ಕೂಡ ಅದನ್ನು ಒಂದು ಸುಸ್ಥಿರವಾಗಿ ಒಂದು ಆದಾಯದ ಒಂದು ಮೂಲವಾಗಿ ಮುಖ್ಯ ಮೂಲವಾಗಿ ನಾವು ಮಾಡುವವರು ಯಾವುದನ್ನು ಗಮನಿಸಬೇಕು ಅಂತ ಹೇಳುವಂಥದ್ದು. ಕೃಷಿಯಲ್ಲಿ ಏನಂತ ಹೇಳಿದರೆ ಸುಮಾರು ಜನ ಹೇಳ್ತಾರೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ. ಕೃಷಿ ಅಂತ ಹೇಳಿದರೆ ವ್ಯಾಪಾರ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಕೃಷಿಯಲ್ಲಿ ಲಾಭ ಬೇಕೌದು, ಆದರೆ ಕೃಷಿ ನಮ್ಮ ಮಾನಸಿಕ ನೆಮ್ಮದಿಯೂ ಕೂಡ ಕಾರಣ ಆಗಿರಬೇಕು. ಕೃಷಿ ಅಂತ ಹೇಳಿದ್ರೆ ನಾವು ಖುಷಿಯಿಂದ ಮಾಡಬೇಕೇ ವಿನ ಕಷ್ಟಪಟ್ಟು ಮಾಡಿದ್ರು ಖುಷಿಯಿಂದ ಮಾಡಬೇಕು ಅಂತೇಳಿ. ಖಂಡಿತ ಅದರಲ್ಲಿ ಫಲ ಬರುವಾಗ ನಮಗೇನು ನೆಮ್ಮದಿ ಸಿಗ್ತದೆ ಅದು ಅದರಿಗೆ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾಗಿ ಖಂಡಿತ ಅದೊಂದು ಖುಷಿಯ ವಿಚಾರ. ಈಗ ನೀವು ಕೆಲವು ಪ್ರಯೋಗಗಳನ್ನೆಲ್ಲ ಮಾಡಿದ್ದೀರಿ. ಒಂದು ಅನ್ನುವಂಥದ್ದು ಏನು, ಈ ಹನಿ ನೀರಾವರಿಯ ಒಂದು ಪ್ರಯೋಗ. ಹಾಗೆಯೇ ನೀವು ಹೊಸ ಹೊಸ ತಳಿಯ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿದ್ದೀರಿ. ಮುಂದೆ ಏನು ಇದರಲ್ಲಿ ಹೊಸತ್ತು ಪ್ರಯೋಗ ಮಾಡಬೇಕು ಅಂತ ಇದ್ದೀರಿ? ಮುಂದೆ ಅದೇ, ನಾನೀಗ ರಂಬುಟನ್ ನಮ್ಮ ಅನೇಕ ಸ್ನೇಹಿತರು ಬೇರೆಯವರು ಮಾಡಿದ್ದನ್ನು ನೋಡಿದ್ದೇನೆ. ಎಲ್ಲಿಯಾದರೂ ಅವಕಾಶ ಆದರೆ ನನಗೆ ರಂಬುಟನ್ ಈಗ ನಮ್ಮಲ್ಲಿ ಜಾಸ್ತಿ ಇಲ್ಲ, ಸ್ವಲ್ಪ ಇರುವಂಥದ್ದು. ಮುಂದೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತ ಇದ್ದೇನೆ ನಾನು, ನೋಡಬೇಕು ಏನಂತೇಳಿ. ಆಮೇಲೆ ಅಥವಾ ಜಾಯಿಕಾಯಿ ನಮ್ಮಲ್ಲಿ ಈಗ ಅಂಥದ್ದಿಲ್ಲ, ಜಾಯಿಕಾಯಿದು ಅವಕಾಶ ಇದೆ ಜಾಯಿಕಾಯಿ ಹಾಕುವಂಥದ್ದು. ಯಾಕೆಂದರೆ ನಾವು ಖೋಖೋ ನಮ್ಮಲ್ಲಿ ಇದೆ, ಆದರೆ ಖೋಖೋದಲ್ಲಿ ತುಂಬ ವರ್ಷ ಏನಿದೆ ಖೋಖೋ ನನಗೆ ಏನು ಅಂಥದ್ದೇನು ದೊಡ್ಡ ಲಾಭ ಹೌದು ಲಾಭ ಇದ್ದದ್ದು ಕಾಣಲಿಲ್ಲ. ಮತ್ತು ಖೋಖೋದಿಂದ ಅದು ತಪ್ಪಿರ್ಬೋದು ನನ್ನ ಅನಿಸಿಕೆ, ಆದರೆ ಖೋಖೋದಿಂದ ಸ್ವಲ್ಪ ನನಗೆ ತೊಂದರೆ ಆಯ್ತು ಅಂತ ಅನಿಸ್ತಾ ಇದೆ. ಅಡಿಕೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಕೂಡ ಅನಿಸ್ತು. ಹಾಗಾಗಿ ಅದಕ್ಕಿಂತ ಜಾಯಿಕಾಯಿ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಮುಂದೆ ಜಾಯಿಕಾಯಿ ಗಿಡ ಹಾಕಿದ್ರು ಹಾಕ್ಬೋದು ಅಂತೇಳಿ ಭಾವಿಸಿದ್ದೇನೆ. ಅಂತ ಹೇಳಿದ್ರೆ ಅದನ್ನ ಈ ಅಡಿಕೆ ತೋಟದ ಮಧ್ಯೆ ಕೃಷಿಯಾಗಿ? ಹೌದು ಸರ್, ಅದಕ್ಕೆ ನೆರಳು ಬೇಕಾಗ್ತದೆ. ಹೌದು, ಆಮೇಲೆ ಚೆನ್ನಾಗಿ ಬೆಳೀತದೆ ಅದು. ಅಡಿಕೆ ತೋಟಕ್ಕೆ ಮಿಶ್ರ ಕೃಷಿಯಾಗಿ ಮಾಡಲಿಕ್ಕೆ ಅದೊಂದು ಉತ್ತಮ ಒಂದು ಇದು ಬೆಳೆ ಅದು. ಹಾಗೆ ಹಣ್ಣಿನ ಗಿಡಗಳಲ್ಲೂ ಕೂಡ ಹೊಸ ಹೊಸ ತಳಿಗಳನ್ನು ತರುವಂತಹ ಒಂದು ಯೋಚನೆ ಇದೆಯಾ? ಹೇಗೆ ಹಣ್ಣಿನ ಗಿಡ ಸದ್ಯಕ್ಕೆ ಈಗ ನಮ್ಮಲ್ಲಿ, ಯಾಕಂದರೆ ಎಲ್ಲ ಗಿಡಗಳು ಆಗುದಿಲ್ಲ ಸರ್, ವಾಣಿಜ್ಯೀಕರಣ ಮಾಡಲಿಕ್ಕೆ ಕಷ್ಟ ಅಂತ ನೀವು ಹೇಳಿ. ನಮ್ಮ ನಮ್ಮ ಏನು ಈ ಉಷ್ಣಾಂಶ ಅದು ಇದು ಎಲ್ಲ ವಾಯುಗುಣ ಏನಿದೆ ಅದಕ್ಕೆ ತಕ್ಕಂತೆ ಆಗುವಂಥದ್ದು ಈಗ ಎಲ್ಲ ಕಡೆ ಆಗಿ ಸಕ್ಸಸ್ ಆದದ್ದು ರಂಬುಟನ್ ಮಾತ್ರ. ಮ್ಯಾಂಗೋಸ್ಟಿನ್ ಕೂಡ ಆಗ್ತದೆ. ಮ್ಯಾಂಗೋಸ್ಟಿನಿಗೆ ನಮ್ಮ ಅಡಿಕೆ ತೋಟ, ಮ್ಯಾಂಗೋಸ್ಟಿನಿಗೆ ತುಂಬ ಬಿಸಿಲು ಬೇಡ, ಅಡಿಕೆ ಗಿಡದ ಮಧ್ಯೆ ಅದನ್ನು ನೆಡ್ಬೋದು. ದೊಡ್ಡ ಮರ ಆಗ್ತದೆ ಮಾತ್ರ, ಆದರೆ ಅಡಿಕೆ ಗಿಡ ಮಧ್ಯೆ ಜಾಯಿಕಾಯಿ ತರಣೆ ಅದು ಕೂಡ, ಅದನ್ನು ಕೂಡ ನಾವು ಬೆಳೆಸ್ಬೋದು ಅಷ್ಟೇ. ಬೇರೆ ಸಾಧ್ಯ ಇಲ್ಲ ಸರ್ ನಮ್ಮಲ್ಲಿ, ಅಂದರೆ ಅಷ್ಟು ಇನ್ನು ನೋಡಬೇಕು ಏನು ಮಾಡಬಹುದು ಅಂತ. ತೋಟಗಾರಿಕಾ ಇಲಾಖೆಯಿಂದ ನೀವು ಏನಾದರೂ ಇದಕ್ಕೆ ತೋಟಗಾರಿಕೆ ಅಂತ ನಾವು ಏನು ತೆಗೆದುಕೊಂಡಿಲ್ಲ ಸರ್ ಅಂಥದ್ದು. ಅಂಥದ್ದು ಯಾವುದು ಅವರಿಂದ ಯಾವುದೇ ರೀತಿಯ ಸಲಹೆಗಳನ್ನು ಇಂಥದ್ದನ್ನು ಸಲಹೆ ನಾವು ನಾನು ಹೆಚ್ಚಾಗಿ ಈಗ ಜಾಸ್ತಿ ಡಿಪೆಂಡ್ ಆಗಿರುವಂಥದ್ದು ಏನಂತ ಹೇಳಿದರೆ ಈಗ ಸಾಮಾಜಿಕ ಮಾಧ್ಯಮಗಳು ನಾವು ನೋಡ್ತೇವೆ, ಬೇರೆ ಬೇರೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ ಇದೆ, ಮತ್ತು ನೆಟ್ಟಲ್ಲಿ ಇಂಟರ್ನೆಟ್ಟಲ್ಲಿ ನೋಡಿ ಬೇರೆ ಬೇರೆ ಊರಿನ ರೈತರು ಈಗ ಬೇರೆ ಬೇರೆ ಸಿಗ್ತಾರೆ. ಆಮೇಲೆ ಬೇರೆ ಬೇರೆ ಕೃಷಿ ಮೇಳಗಳಲ್ಲೆಲ್ಲ ನೋಡಿ ಚರ್ಚೆ ಮಾಡಿ, ಆಮೇಲೆ ಈಗಾಗಲೇ ಯಶಸ್ವಿಯಾದಂಥ ರೈತರು ಕೆಲವರು ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ನಮಗೆ ಅನೇಕ ಮಾಹಿತಿಗಳು ಸಿಗ್ತದೆ. ಅದರಿಂದಾಗಿ ವಸ್ತು ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಸರಿ, ಒಳ್ಳೆಯದು ಜಾಯಲ್ ಒಬ್ಬ ಅವರೇ. ಮುಖ್ಯವಾಗಿ ನಿಮ್ಮ ಒಂದು ಕೃಷಿಯ ಕೆಲವು ಪ್ರಯೋಗಗಳು ಹಾಗೆ ನಿಮ್ಮ ಸಮಗ್ರ ಕೃಷಿಯ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಪೂಂಜಾಲಕಟ್ಟೆಯ ಜೋಯೆಲ್ ಲೋಬೋ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ? ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ. ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ಎಲ್ಲ ಜೀವರಾಶಿಗಳ ಬೆಳವಣಿಗೆಗೆ ಪೌಷ್ಟಿಕವಾದಂತಹ ಆಹಾರವು ಅತಿ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ. ಇವುಗಳನ್ನೇ ಎಸೆನ್ಷಿಯಲ್ ನ್ಯೂಟ್ರಿಯಂಟ್ಸ್ ಅಥವಾ ಅಗತ್ಯವುಳ್ಳಂತಹ ಪೋಷಕಾಂಶಗಳು ಎಂದು ಕರೆಯಲಾಗ್ತದೆ. ಸಸ್ಯಗಳಿಗೆ ಸುಮಾರು 16 ಪೋಷಕಾಂಶಗಳು ಅವಶ್ಯಕ ಇರುತ್ತದೆ. ಇದರಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂಗಳನ್ನು ಪ್ರಧಾನ ಪೋಷಕಾಂಶಗಳು ಅಂತಲೂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು, ಕ್ಲೋರಿನ್, ಮಾಲಿಬ್ಡಿನಮ್ ಇವುಗಳನ್ನು ಲಘು ಪೋಷಕಾಂಶಗಳು ಅಂತಲೂ ಕೂಡ ಕರೆಯಲಾಗ್ತದೆ. ಸಾಮಾನ್ಯವಾಗಿ ಇಂತಹ ಪೋಷಕಾಂಶಗಳನ್ನು ಗಾಳಿ, ನೀರು ಮತ್ತು ಮಣ್ಣಿನ ಮೂಲಕ ಗಿಡವು ಪಡೆಯುತ್ತದೆ. ಮುಖ್ಯವಾಗಿ ಪ್ರಧಾನ ಪೋಷಕಾಂಶಗಳು ಅಥವಾ ಮ್ಯಾಕ್ರೋನ್ಯೂಟ್ರಿಯಂಟ್ಸ್, ಇವುಗಳಲ್ಲಿ ಸಾರಜನಕವು ಸಸ್ಯಗಳ ಸಸಾರಜನಕ ಅಥವಾ ಪ್ರೋಟೀನ್ ಮತ್ತು ಜೀವದ್ರವ್ಯ ಅಥವಾ ಪ್ರೋಟೋಪ್ಲಾಸಮ್ ಸಸ್ಯಗಳ ಪತ್ರಹರಿತ್ತಿನ ಪ್ರಮುಖ ಭಾಗವಾಗಿದ್ದು ಸಸ್ಯಗಳ ಬೆಳವಣಿಗೆಗೆ ಹೆಚ್ಚಿನ ಒಂದು ಪಾತ್ರವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಈ ಪೋಷಕಾಂಶದ ಅಗತ್ಯ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ರಂಜಕ ಅಥವಾ ಫಾಸ್ಫರಸ್ ಎನ್ನುವಂತಹದ್ದು ಆಮ್ಲೀಯ ಕಿಣ್ವ ಮತ್ತು ಪಚನ ಕಿಣ್ವ ಅಥವಾ ಡೈಜೆಸ್ಟಿವ್ ಎನ್ಸೈಮ್ ಇವುಗಳ ಪ್ರಮುಖವಾದಂತಹ ಭಾಗವಾಗಿದೆ. ಈ ಕಿಣ್ವಗಳು ಸಸ್ಯ ಕೋಶಗಳ ಜೀವಾಣುಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಈ ಪೋಷಕಾಂಶವು ಶರ್ಕರ ಉತ್ಪಾದನೆಯಲ್ಲಿ ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಸಸ್ಯಗಳಲ್ಲಿ ರಂಜಕದ ಕೊರತೆ ಉಂಟಾದರೆ ಸಸ್ಯಗಳ ಉಸಿರಾಟ ಕ್ರಿಯೆಗೆ ಅಡಚಣೆ ಉಂಟಾಗ್ತದೆ, ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗುವುದಿಲ್ಲ. ಪೊಟ್ಯಾಷಿಯಂ ಎನ್ನುವಂಥದ್ದು ಸಸ್ಯದ ಎಲ್ಲ ಚಟುವಟಿಕೆಗಳಿಗೂ ಮತ್ತು ನಿಯಂತ್ರಿತ ನೀರಿನ ಹರಿವು, ಪಿಷ್ಟದ ಹರಿವು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಉಸಿರಾಟ ಕ್ರಿಯೆಗಳಿಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈ ಪೋಷಕಾಂಶದ ಕೊರತೆ ಉಂಟಾದರೆ ಸಸ್ಯಗಳ ಆಹಾರ ಉತ್ಪಾದನೆಗೆ ತೊಡಕುಂಟಾಗ್ತದೆ. ಕ್ಯಾಲ್ಸಿಯಂ ಪೋಷಕಾಂಶವು ಸಸ್ಯಕೋಶಗಳ ಹೊರಮೈ ಮೇಲೆ ಕೇಂದ್ರೀಕೃತವಾಗಿದ್ದು ಬೇರು ಜೀವಕೋಶಗಳ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ ಮತ್ತು ಸಾರಜನಕ ಜೈವಿಕ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಕ್ಯಾಲ್ಸಿಯಂನ ಕೊರತೆ ಉಂಟಾದರೆ ಸಸ್ಯಗಳ ಬೇರುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರುವುದಕ್ಕೆ ವಿಫಲವಾಗ್ತವೆ. ಮೆಗ್ನೀಷಿಯಂ ಪತ್ರಹರಿತ್ತಿನ ಪ್ರಮುಖ ಭಾಗವಾಗಿದ್ದು ಆಹಾರ ಉತ್ಪಾದನೆಯ ಕ್ರಿಯೆಯಾದ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇದಲ್ಲದೆ ಪಚನ ಕ್ರಿಯೆ ಮತ್ತು ಉಸಿರಾಟ ಕ್ರಿಯೆಗಳಿಗೆ ಸಹಾಯ ಮಾಡುತ್ತದೆ. ಗಂಧಕವು ಸಸಾರಜನಕ ಮತ್ತು ಅಮೈನೋ ಆಮ್ಲದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಪತ್ರಹರಿತ್ತಿನ ವೃದ್ಧಿಗೆ ಮತ್ತು ಕೆಲವು ಕಿಣ್ವಗಳ ಪ್ರಚೋದನೆಗೆ ಇವು ಸಹಾಯ ಮಾಡುತ್ತದೆ. ಲಘು ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ಜಿಂಕ್ ಎನ್ನುವಂತಹದ್ದು ಕಿಣ್ವಗಳ ಮತ್ತು ಸಸಾರಜನಕ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಬೀಜಗಳ ಉತ್ಪಾದನೆಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ತಾಮ್ರ ಅಥವಾ ಕಾಪರ್ ಎನ್ನುವಂತಹದ್ದು ಕಿಣ್ವಗಳ ಚಟುವಟಿಕೆಗಳನ್ನು ವರ್ಧಿಸುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕದ ಪರಿವರ್ತನೆಗೆ ಮತ್ತು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಬೋರಾನ್ ಸಸ್ಯಗಳ ಬೆಳವಣಿಗೆಗೆ ಮತ್ತು ಶರ್ಕರ ಅಂಶಗಳನ್ನು ಸಸ್ಯಗಳ ವಿವಿಧ ಅಂಗಗಳಿಗೆ ಸರಬರಾಜು ಮಾಡುವುದಕ್ಕೆ ಇವು ಸಹಾಯ ಮಾಡುತ್ತವೆ. ಆಮ್ಲಜನಕದ ಪರಿವರ್ತನೆಯ ಜೈವಿಕ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಈ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಬೆಳವಣಿಗೆಯಲ್ಲಿ ಕುಂಠಿತ ಕಂಡುಬಂದು ಕೊಂಬೆಗಳು ಮತ್ತು ಬೇರುಗಳ ಬೆಳವಣಿಗೆಯಲ್ಲಿ ಕುಬ್ಜತೆಯ ಬೆಳವಣಿಗೆಯನ್ನು ಗುರುತಿಸಬಹುದು. ಮಾಲಿಬ್ಡಿನ ಮುಖ್ಯವಾಗಿ ಸಾರಜನಕದ ಧಾತುವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ, ಸಸಾರಜನಕ ಮತ್ತು ಅಮೈನೋ ಆಮ್ಲದ ಉತ್ಪಾದನೆಗೆ ಸಹಕರಿಸುತ್ತದೆ. ಮ್ಯಾಂಗನೀಸ್ ಕಬ್ಬಿಣದ ಧಾತುವಿನೊಂದಿಗೆ ಸಹಕರಿಸಿ ಪತ್ರಹರಿತಿನ ಉತ್ಪಾದನೆಗೆ, ಕಿಣ್ವ ಮತ್ತು ಸಸಾರಜನಕದ ಚಟುವಟಿಕೆಗಳಿಗೆ ಮತ್ತು ಉಸಿರಾಟ ಕ್ರಿಯೆಗೆ ಸಹಾಯ ಮಾಡುತ್ತದೆ. ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವಂತಹ ಲಕ್ಷಣಗಳನ್ನು ಸಸ್ಯದ ಎಲೆಗಳ ಮೇಲೆ ನಾವು ಗುರುತಿಸಬಹುದು. ಸಾಮಾನ್ಯವಾಗಿ ರಬ್ಬರ್ ಕೃಷಿಯಲ್ಲಿ ಪ್ರಥಮ ಹಂತದ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಕಂಡುಬರುವಂತಹದ್ದು ಅಪರೂಪ. ಈ ಕೊರತೆಗಳನ್ನು ನೀಗಿಸುವುದಕ್ಕೆ ನಾವು ನಿರ್ದಿಷ್ಟವಾದಂತಹ ಪೋಷಕಾಂಶಗಳನ್ನು ರಸಗೊಬ್ಬರದ ಮೂಲಕ ನೀಡ್ತಾ ಇರ್ತೇವೆ. ಆದರೆ ಕೆಲವೊಂದು ಕಡೆ ಮೆಗ್ನೀಷಿಯಂ, ಜಿಂಕ್ ಮತ್ತು ಬೋರಾನ್ ಪೋಷಕಾಂಶಗಳ ಕೊರತೆಯನ್ನು ತೋಟಗಳಲ್ಲಿ ಕಾಣಬಹುದು. ಯಾವುದೇ ಕೃಷಿಯ ಉತ್ತಮ ಬೆಳವಣಿಗೆಗೆ ಮತ್ತು ಗರಿಷ್ಠ ಇಳುವರಿಗೆ ಪೋಷಕಾಂಶಗಳ ಸಮತೋಲನ ಬಹಳಷ್ಟು ಅವಶ್ಯಕವಾಗ್ತದೆ. ರಬ್ಬರ್ ಬೆಳೆಯಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರವನ್ನು ರಬ್ಬರ್ ಬೆಳವಣಿಗೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವುದಾಗಿದ್ದು, ಇವುಗಳನ್ನು ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಗಿಡಗಳು ಹೀರಿಕೊಳ್ಳುವುದರಿಂದ ಮಣ್ಣಿನಲ್ಲಿ ಇವುಗಳ ಕೊರತೆಯು ಕಂಡುಬರಬಹುದು. ಈ ಕೊರತೆಯನ್ನು ನೀಗಿಸುವುದಕ್ಕೆ ರಸಗೊಬ್ಬರಗಳ ಮುಖಾಂತರ ಮಣ್ಣಿಗೆ ನೀಡಿ ಪೋಷಕಾಂಶಗಳನ್ನು ಒದಗಿಸಬೇಕಾಗ್ತದೆ. ಇನ್ನಿತರ ಪೋಷಕಾಂಶಗಳು ಪ್ರಕೃತಿಯಲ್ಲಿ ಯಥೇಚ್ಛವಾಗಿ ಲಭ್ಯ ಇರುವುದರಿಂದ ಸಸ್ಯಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಇವುಗಳನ್ನು ಒದಗಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಹಿಡುವಳಿಯ ಅನುಗುಣವಾಗಿ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಲಭ್ಯತೆಯಲ್ಲಿ ವ್ಯತ್ಯಾಸ ಆಗಬಹುದು. ಆದ್ದರಿಂದ ಮಣ್ಣು ಮತ್ತು ಎಲೆಗಳನ್ನು ಪರೀಕ್ಷೆಗೆ ಒಳಪಡಿಸಿ ಫಲಿತಾಂಶದ ಅನುಗುಣವಾಗಿ ರಸಗೊಬ್ಬರಗಳನ್ನು ಒದಗಿಸುವಂತಹದ್ದು ಸರಿಯಾದಂತಹ ಕ್ರಮ. ರಬ್ಬರ್ ನೆಡುವುದಕ್ಕೆ ಗುಂಡಿಗಳನ್ನು ಮಾಡಿ ಪುನಃ ಮಣ್ಣನ್ನು ತುಂಬಿಸುವಂತಹ ಸಮಯದಲ್ಲಿ ಪ್ರತಿ ಗುಂಡಿಗೂ 12 kg ಚೆನ್ನಾಗಿ ಕಳೆತಿರುವಂತಹ ಕಾಂಪೋಸ್ಟ್ ಅಥವಾ ಕೊಳೆತು ಪುಡಿಯಾದಂತಹ ಸಗಣಿ ಗೊಬ್ಬರ, ಸಾವಯವ ಗೊಬ್ಬರವನ್ನು ಮತ್ತು 200 gram ರಾಕ್ ಫಾಸ್ಪೇಟನ್ನು ಹಾಕಬೇಕು. ಕಾಡನ್ನು ಕಡಿದು ರಬ್ಬರ್ ಕೃಷಿ ಮಾಡುವ ಜಾಗವಾದರೆ ಸಾವಯವ ಗೊಬ್ಬರವನ್ನು ಒದಗಿಸುವಂತಹ ಅವಶ್ಯಕತೆ ಇಲ್ಲ. ರಾಕ್ ಫಾಸ್ಪೇಟನ್ನು ನೀಡಿದರೆ ಸಾಕಾಗ್ತದೆ. ಈ ಗೊಬ್ಬರಗಳನ್ನು ಸುಮಾರು 20 cm ಮೇಲಿನ ಮಣ್ಣಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ರಬ್ಬರ್ ತೋಟಗಳಿಗೆ ಸಾವಯವ ಗೊಬ್ಬರವನ್ನು ನೀಡುವಂತಹದ್ದು ಒಳ್ಳೆಯದು. ಇದರೊಂದಿಗೆ ರಾಸಾಯನಿಕ ರಸಗೊಬ್ಬರವನ್ನು ನಿಗದಿತ ಪ್ರಮಾಣದಲ್ಲಿ ನೀಡುವುದರಿಂದ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯವಾಗ್ತದೆ. ಸಾವಯವ ಗೊಬ್ಬರದಲ್ಲಿ ಪೋಷಕಾಂಶಗಳು ಬಹಳ ಕಡಿಮೆ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಒದಗಿಸಬೇಕಾಗ್ತದೆ. ಸಾವಯವ ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸುವುದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ರಸಗೊಬ್ಬರವನ್ನು ಪೂರೈಸಬಹುದು. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ರಬ್ಬರ್ ಸಸ್ಯಗಳನ್ನು ನೆಡಲಾಗ್ತದೆ. ನಂತರದ 4 ರಸಗೊಬ್ಬರ ನೀಡುವಿಕೆಯ ಪ್ರಮುಖ ಸಮಯ ಅಂತಲೇ ಹೇಳಬಹುದು. ಹಾಗೆಯೇ ರಬ್ಬರ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಕೆಲವೊಂದು ಅಂಶಗಳನ್ನು ರೈತರು ಗಮನಿಸಬೇಕಾಗ್ತದೆ. ಗಿಡಗಳ ಸಾಂದ್ರತೆಯನ್ನು ಎಕರೆಗೆ ಸುಮಾರು 200 ಮೀರದ ಹಾಗೆ ನಾಟಿ ಮಾಡಬೇಕು. ಗಿಡಗಳ ಅಂತರವನ್ನು ಇಳಿಜಾರು ಪ್ರದೇಶದಲ್ಲಿ 20x10 feet, 18x12, 22x11 feet ಮತ್ತು ಸಮತಟಾದಂತಹ ಪ್ರದೇಶದಲ್ಲಿ 15x15 ಅಥವಾ 16x16 feet ಒಂದರ ಹಾಗೆ ಗಿಡವನ್ನು ನಾಟಿ ಮಾಡಬಹುದು. ನೆಟ್ಟ ಪ್ರಥಮ ವರ್ಷದಲ್ಲಿ ಗಿಡಗಳು ಸುಮಾರು 8-10 feet ಎತ್ತರದಲ್ಲಿ ವೈಜ್ಞಾನಿಕವಾಗಿ ಕವಲು ಅಥವಾ ರೆಂಬೆಗಳನ್ನು ಬರುವ ಹಾಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮಣ್ಣು ಮತ್ತು ಎಲೆಗಳನ್ನು ಪರೀಕ್ಷೆಗೆ ಒಳಪಡಿಸಿ ಶಿಫಾರಸಿನಂತೆ ರಸಗೊಬ್ಬರದ ಪೂರೈಕೆಯನ್ನು ಮಾಡಬೇಕು. ಮಣ್ಣು ಮತ್ತು ಜಲ ಸಂರಕ್ಷಣೆ ಮಾಡುವುದರಿಂದ, ಸಸ್ಯ ಸಂರಕ್ಷಣೆಯನ್ನು ಮಾಡುವುದರಿಂದ, ರೈನ್ ಗಾರ್ಡ್ ಮಾಡುವುದರಿಂದ, ವೈಜ್ಞಾನಿಕ ನುರಿತ ಕಾರ್ಮಿಕರಿಂದ ಟ್ಯಾಪಿಂಗ್ ಮಾಡುವುದರಿಂದ ಹಾಗೂ ನಿಯಂತ್ರಿತವಾಗಿ ಮೇಲಕ್ಕೆ ಹಾಲಿಳಿಸುವ ಕ್ರಮದಿಂದ ಕಂಟ್ರೋಲ್ಡ್ ಅಪ್ವರ್ಡ್ ಟ್ಯಾಪಿಂಗ್ ಮತ್ತು ಮುಚ್ಚಲು ಬೆಳೆಯನ್ನು ಬೆಳೆಸುವುದರಿಂದ ರಬ್ಬರ್ ಬೆಳೆಯಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಅವಕಾಶವಾಗುತ್ತದೆ. ಕೃಷಿ ಮಾಹಿತಿ ಕೇಳಿದರೆ ಬಲ್ಗಾಲಿಟ್ಟು ಒಳಗ್ ಬಂದು ಮೊದ್ಲು ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡು. ನನ್ ಮುದ್ದು ಸೊಸೆ, ಒಂದು ವರ್ಷದಲ್ಲೇ ಒಂದ್ ಗಂಡು ಮಗುನ ಹೆತ್ಕೊಡ್ಬಿಟ್ಟ, ಅಷ್ಟ್ ಸಾಕು ನಂಗೆ. ಇದೆಂತ ಆಶೀರ್ವಾದ ಅಮ್ಮ ನಿಂದು? ಗಂಡು ಮಗು ಹೆಣ್ಮಗು ಅಂತ ನಿರ್ಧರಿಸೋದು ನಿನ್ ಸೊಸೆ ಅಲ್ಲ, ಆರೋಗ್ಯವಂತ ಮಗು ಆಗ್ಲಿ ಅಂತ ಹರಸು, ಆಗ ನಿನ್ ಮಾತು ಒಪ್ತೀನಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000-50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000-44,000 ರೂಪಾಯಿಗಳು, ಕೋಕ ಕ್ವಿಂಟಾಲಿಗೆ 27,500-29,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500-10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000-30,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 20,000-25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450-4,250 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,200-5,000 ರೂಪಾಯಿಗಳು, ಕೆಂಪು ಕ್ವಿಂಟಾಲಿಗೆ 4,400-5,000 ರೂಪಾಯಿಗಳು, ಕಪ್ಪು ಕ್ವಿಂಟಾಲಿಗೆ 4,500-5,200 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000-30,000